ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ ನೇಗಿಲ ಯೋಗಿ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಂಧು ಭಗಿನಿಯರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಂಧುವರೇ, ಇಂದಿನ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಈ ವಿಷಯ ಕುರಿತು ಮಾತುಕತೆಯನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮಾನವೀಯ ಸಹಾಯಕ ಕೃಷಿ ನಿರ್ದೇಶಕರಾದ ಬಿ ಹುಸೇನ್ ಸಾಹೇಬ್ ಮತ್ತು ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕರಾದ ಬಾಬು ಬಳಗನೂರ್ ಹಾಗೂ ಇಲಾಖೆಯ ಸಹಾಯಕ ನಿರ್ದೇಶಕರಾದ ತಿಪ್ಪಣ್ಣ ನಾಯಕ್. ನಂತರ ಪೇಟೆ ದಾಣೆ ಹಾಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಇನ್ನು ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುತ್ತಾ ಕಾಳಮ್ಮ ಚಲುವಾದಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸಲಿದ್ದೀರಿ. ಹಾಗಾದರೆ ರೈತ ಬಂಧುವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳಿಬರೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಂಧುವರೇ, ಮೊದಲಿಗೆ ಕೇಳೋಣ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಈ ವಿಷಯ ಕುರಿತು ಮಾತುಕತೆಯನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮಾನವೀಯ ಸಹಾಯಕ ಕೃಷಿ ನಿರ್ದೇಶಕರಾದ ಬಿ ಹುಸೇನ್ ಸಾಹೇಬ್ ಹಾಗೂ ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕರಾದ ಬಾಬು ಬಳಗನೂರ್ ಹಾಗೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ತಿಪ್ಪಣ್ಣ ನಾಯಕ್. ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಥವಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಒಂದು ಯೋಜನೆ ಪ್ರತಿ ವರ್ಷ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಆಗ್ತಾ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಹಲವಾರು ಇಲಾಖೆಗಳು ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇರ್ತವೆ. ಅದರಲ್ಲಿ ಬೇರೆ ಬೇರೆ ಇಲಾಖೆಗಳು ಬೇರೆ ಬೇರೆ ಆದಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇರ್ತವೆ. ಇವತ್ತು ನಾವು ಇಲಾಖೆಗಳು ವಿಶೇಷವಾಗಿ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಒಂದು ಕಾರ್ಯಾಲಯ ಯಾವ ಒಂದು ಜವಾಬ್ದಾರಿಯನ್ನು ಮಾಡುತ್ತೆ, ಜೊತೆಗೆ ಕೃಷಿ ಇಲಾಖೆ ಯಾವ ರೀತಿ ಜವಾಬ್ದಾರಿಗಳನ್ನು ಮಾಡುತ್ತೆ, ಅದೇ ರೀತಿ ಬ್ಯಾಂಕ್ಗಳು ಸಹ ಈ ಒಂದು ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ಏನು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತವೆ ಅಂತಕ್ಕಂಥ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ನಾವು ಇವತ್ತು ಕೇಳೋಣ. ಮೊದಲನೇದಾಗಿ ತಿಪ್ಪಣ್ಣ ನಾಯಕ್ ಅವರು, ಇವರು ಸಹಾಯಕ ನಿರ್ದೇಶಕರು, ಜಿಲ್ಲಾ ಸಂಖ್ಯಾ ಸಂಗ್ರಹಣಾ ಒಂದು ಇಲಾಖೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಹಾಯಕ ನಿರ್ದೇಶಕರು ತಿಪ್ಪಣ್ಣ ನಾಯಕ್ ಅವರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನುಷ್ಠಾನದಲ್ಲಿ ಇವರ ಪಾತ್ರ ಏನು ಅಂತಕ್ಕಂಥ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ತಿಪ್ಪಣ್ಣ ನಾಯಕವರು ಹೇಳಿ, ನಿಮ್ಮ ಇಲಾಖೆಯ ಜವಾಬ್ದಾರಿ ಏನು ಈ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ? ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ಜಾರಿಗೆ ತರುವಂತೆ ಕರ್ನಾಟಕದಲ್ಲಿ ಸಹಿತ ರೈತರ ಒಂದು ಅಭಿವೃದ್ಧಿಗೋಸ್ಕರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಕರ್ನಾಟಕ ರೈತ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆ ಅಂತ ಇದು ಒಂದು ಪರಿಣಾಮಕಾರಿಯಾದಂಥ ಯೋಜನೆ, ರೈತರಿಗೋಸ್ಕರ ಜಾರಿಗೆ ತಂದಂತ ಒಂದು ಯೋಜನೆ. ಕರ್ನಾಟಕ ರೈತ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆ ಜಾರಿಗೆ ತಂದಿದೆ. ಇದು ಪ್ರತಿ ವರ್ಷದಲ್ಲಿ ಮೂರು ಋತುವಿನಲ್ಲಿ ಮುಂಗಾರು, ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಸರ್ಕಾರ ಜಾರಿಗೆ ತರ್ತಾ ಇದೆ. ಇದು ಘೋಷಣೆ ಮಾಡಿದ ಒಂದು ತಿಂಗಳಲ್ಲಿ ಏನಂದ್ರೆ ರೈತ ತಾನು ಬೆಳೆದಂತ ಬೆಳೆಗೆ ಅವನು ವಿಮೆ ಮಾಡಬೇಕಾಗ್ತದೆ, ನೋಂದಾವಣೆ ಮಾಡಲೇಬೇಕಾಗ್ತದೆ. ನೋಂದಾವಣೆ ಮಾಡಿದ ನಂತರ ಅದಕ್ಕೆ ಏನ್ ಮಾಡ್ತಂದ್ರೆ ಮೂರು ತಿಂಗಳ ನಂತರ ನಮಗೆ ಅಂತಂದ್ರೆ ಕೃಷಿ ಆಯುಕ್ತರು ಬೆಂಗಳೂರವರು ಒಂದು ಯೋಜನಾ ಪಟ್ಟಿಯನ್ನು ಕಳಿಸ್ತಾರೆ. ಅದೇ ರೀತಿ ಡಿಇಎಸ್ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಬೆಂಗಳೂರದವರು ಒಂದು ನೋಟಿಫಿಕೇಶನ್ ಕಳಿಸ್ತಾರೆ. ಇವೆರಡನ್ನು ನೋಟಿಫಿಕೇಶನ್ ಟ್ಯಾಲಿ ಮಾಡಿ ಹೋಬಳಿ ಪ್ರದೇಶದಲ್ಲಿ 50 ಹೆಕ್ಟೇರ್ಗಿಂತ ಮೇಲ್ಕಟ್ಟಿದ್ದವರು, ಜಿಪಿ ಪ್ರದೇಶದಲ್ಲಿ 25 ಹೆಕ್ಟೇರ್ಗಿಂತ, ಹೋಬಳಿಯಲ್ಲಿ 125 ಹೆಕ್ಟೇರ್ಗಿಂತ ಜಾಸ್ತಿ ಬೆಳೆದಂತ ಬೆಳೆ, ಗ್ರಾಮೀಣ ಪ್ರದೇಶದಲ್ಲಿ 50 ಹೆಕ್ಟೇರ್ಗಿಂತ ಜಾಸ್ತಿ ಬೆಳೆದಂತ ಬೆಳೆ ಯಾವ ಬೆಳೆ ಇದೆ, ಆ ಬೆಳೆಗೆ ಏನಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕನಿಷ್ಠ 4 ಪ್ರಯೋಗಗಳನ್ನು ಕೈಗೊಳ್ಳಬೇಕು, ಹೋಬಳಿ ಮಟ್ಟದಲ್ಲಿ ಕನಿಷ್ಠ 10 ಪ್ರಯೋಗಗಳನ್ನು ಕೈಗೊಳ್ಳಬೇಕು. ಏನು ಅಂದ್ರೆ ಕಟಾವ್ ಪ್ರಯೋಗಗಳು, ಆ ಪ್ರಯೋಗಗಳನ್ನು ಯಾಕೆ ಇಷ್ಟ 10 ಅಂತಂದ್ರೆ ಮಿನಿಮಮ್ 2+4 ಮಾಡಿದ್ದಾರೆ. ಕಡ್ಡಾಯವಾಗಿ ನಾವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಿಮೆ ಪಾವತಿ ಮಾಡಿರ್ತ ವಿಮೆ ಕಟ್ಟಿರುವಂತ ವಿಮೆಯನ್ನು ಪಾವತಿ ಮಾಡಬೇಕಾದ್ರೆ ಸರ್ ರೈತರಿಗೆ ಪರಿಹಾರ ಕೊಡಬೇಕಾದ್ರೆ ಮಿನಿಮಮ್ 2 ಪ್ರಯೋಗಗಳಲ್ಲಿ 2 ಪ್ರಯೋಗಗಳನ್ನು ಮಾಡಬೇಕಾಗಿದೆ. ಆದ್ರೆ ನಾವೇನ್ ಮಾಡ್ತೀವಿ, ಕೆಲವೊಂದು ಅನ್ಫಾರ್ಚುನೇಟ್ಲಿ ಮಳೆ ಪ್ರಭಾವದಿಂದ ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಬಂದು 2 ಎಕ್ಸ್ಪೆರಿಮೆಂಟ್ಗಳು ಲ್ಯಾಪ್ಸ್ ಆಗಬಹುದು. ಆ ಹಿನ್ನೆಲೆಯಲ್ಲಿ ನಾವೇನಂತ 2+4 ಮಾಡಿರ್ತೀವಿ, 4 ಅಂದಾಗ 2 ಹೋದರೂ 2 ಮಾಡಬಹುದು ಅಂತೇಳಿ. ಅಂದ್ರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಕಡ್ಡಾಯವಾಗಿ 2 ಪ್ರಯೋಗಗಳನ್ನು ಮಾಡದೇ ಇದ್ದಲ್ಲಿ ಕಂಪ್ಲೀಟ್ ಆ ಜಿಪಿಯಲ್ಲಿ ತುಂಬಿರುವಂತ ವಿಮೆ ಲ್ಯಾಪ್ಸ್ ಆಗಿ ಹೋಗ್ಬಿಡ್ತಾವೆ. ಅಂದ್ರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆ ಕಟಾವು ಪ್ರಯೋಗಗಳನ್ನ ಮಾಡತಕ್ಕಂತ ಒಂದು ಜವಾಬ್ದಾರಿ ನಿಮ್ಮ ಸಾಂಖ್ಯಿಕ ಇಲಾಖೆಗೆ ಸಂಬಂಧಪಟ್ಟ, ಸಾಂಖ್ಯಿಕ ಇಲಾಖೆ ಜೊತೆಗೆ ಈ ತರ ಲೈನ್ಸ್ ಡಿಪಾರ್ಟ್ಮೆಂಟ್ಗಳು, ಫಾರ್ ಎಕ್ಸಾಂಪಲ್ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ವಿಎ ವಿಲೇಜ್ ಅಕೌಂಟ್, ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಒ ಅಗ್ರಿಕಲ್ಚರ್ ಆಫೀಸರ್ಸ್ ಅಥವಾ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್, ಹಾರ್ಟಿಕಲ್ಚರ್ ದಲ್ಲಿ ಎಚ್ಓಸ್, ಮತ್ತೆ ನಮ್ಮ ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಾಟಿಸ್ಟಿಕ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಮತ್ತು ಪಿಡಿಒಸ್ RDPR ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ಸ್. ಈ 4 ಡಿಪಾರ್ಟ್ಮೆಂಟ್ಗಳು ಜಾಯಿಂಟ್ ಆಗಿ ಇವತ್ತು ಏನಾಗುತ್ತೆ ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಂಡು ಇವತ್ತು ಏನಂದ್ರೆ ನಿಗದಿತ ಸಮಯದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಅದು ಏನಾಗುತ್ತೆ ಅಂದ್ರೆ ಆ ಬಂದಂತ ಇಳುವರಿಯನ್ನೇ ಆಧರಿಸಿ ರೈತರ ವಿಮೆಯನ್ನು ಪ್ರತಿ ಒಂದು ಬಂದಂತ ಇಳುವರಿಯನ್ನು ನಾವು ಸ್ಟ್ಯಾಂಡರ್ಡ್ ಇದಂದ್ರೆ ಈಲ್ಡ್ 7 ವರ್ಷದಲ್ಲಿ ಇರುವಂತಹ ಒಂದು ಸ್ಟ್ಯಾಂಡರ್ಡ್ ಇಳುವರಿಯನ್ನು ತಗೊಂಡು ಅದರಲ್ಲಿ 5 ವರ್ಷದ ಸರಾಸರಿ ಇಳುವರಿಯನ್ನು ಈ ವರ್ಷ ಬಂದಂತ ಇಳುವರಿಗೆ ಟ್ಯಾಲಿ ಮಾಡಿ ನೋಡಿದಾಗ 5 ವರ್ಷದಲ್ಲಿ ಬಂದಂತ ಸರಾಸರಿ ಇಳುವರಿಕ್ಕಿಂತ ಈ ವರ್ಷದ ಇಳುವರಿ ಕಡಿಮೆ ಇದ್ದಾಗ ಯಾವ ಇಳುವರಿ ಕಡಿಮೆ ಬಂದಿದೆ ಅಂತ ಬೆಳೆಗಳಿಗೆ ಇವತ್ತು ಏನ್ ಮಾಡ್ತಾ ಅಂದ್ರೆ ವಿಮೆ ಮಾಡಿರ್ತಾರೆ ಅಂತ ಸರ್ಕಾರ ಏನ್ ಮಾಡ್ತಾ ಇದೆ ಅವರಿಗೆ ನೇರವಾಗಿ ಇಂಥ ಇಳುವರಿ ಕಡಿಮೆ ಆಗಿದೆ, 5 ವರ್ಷದ ಒಂದು ಸರಾಸರಿ ಇಳುವರಿಗೆ ನಾವು ಈ ಪ್ರಸ್ತುತ ಇಳುವರಿಯನ್ನು ಹೋಲಿಸಿದಾಗ ಈ ವರ್ಷದ ಇಳುವರಿ ಕಡಿಮೆ ಬಂದಿದೆ, ಆ ಕಾರಣಕ್ಕಾಗಿ ರೈತರಿಗೆ ಇಂಥ ಕಟ್ಟಿರುವಂತಹ ಬೆಳೆ ವಿಮೆಯನ್ನು ಪರಿಹಾರ ರೂಪದಲ್ಲಿ ಇವತ್ತು ವಾಪಸ್ ಕೊಡ್ತಾ ಇದೆ ಸರ್ಕಾರ. ಅಂದ್ರೆ ಸಾಂಖ್ಯಿಕ ಇಲಾಖೆಯ ಮುಖ್ಯ ಜವಾಬ್ದಾರಿ ಅಂದ್ರೆ ಬೆಳೆ ಕಟಾವು ಪ್ರಯೋಗಗಳನ್ನು ಮಾಡಿ ಇಳುವರಿ ಮಟ್ಟವನ್ನು ನಿರ್ಧಾರ ಮಾಡಿ ಹಿಂದಿನ ವರ್ಷದ 5 ಇಳುವರಿಗಳನ್ನು ಸರಾಸರಿಯನ್ನು ತೆಗೆದು ಆ ಸರಾಸರಿ ಇಳುವರಿಗಿಂತಲೂ ಪ್ರಸ್ತುತ ವರ್ಷದ ಇಳುವರಿ ಕಡಿಮೆ ಬಂದಾಗ ಮಾತ್ರ ನಾವೇನು ಯಾವ ಬೆಳೆಗಳು ಇಳುವರಿ ಕಡಿಮೆ ಬಂದಿದೆ ಅಂತ ಬೆಳೆಗಳಿಗೆ ರೈತರು ವಿಮೆ ಮಾಡಿಸಿರ್ತಾರೆ ಅಂತ ಅವರಿಗೆ ನಾವು ಪರಿಹಾರ ರೂಪದಲ್ಲಿ ವಿಮೆ ಮಾಡಿಸಿರುವವರಿಗೆ ಪರಿಹಾರವನ್ನು ಕೊಡಬೇಕಾಗುತ್ತೆ. ಈಗ ತಾವು ಸಾಂಖ್ಯಿಕ ಇಲಾಖೆಯವರು ಹೋಬಳಿ ಮಟ್ಟದಲ್ಲಿ ಪ್ರಯೋಗ ಮಾಡಬೇಕು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರಯೋಗಗಳನ್ನು ಮಾಡಬೇಕು, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಎಲ್ಲಾ ಒಂದು ಮಟ್ಟದಲ್ಲಿ ಪ್ರಯೋಗಗಳಾಗ್ತಾವೆ ಇವು ಬೆಳೆ ಕಟಾವು ಪ್ರಯೋಗಗಳು. ಬೆಳೆ ಕಟಾವು ಪ್ರಯೋಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿ ಒಂದು ಜಿಲ್ಲೆಯಲ್ಲಿಯೂ ಒಂದೇ ರೀತಿ ಸೇಮ್ ಪ್ರೊಸೀಜರ್, ಯಾಕಂದ್ರೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಮಾಡಿದ್ದಾರೆ. ಅಂದ್ರೆ ಯಾವುದೇ 4+1 ಇವಾಗ ಸರ್ವೆ ನಂಬರ್ ಗಳನ್ನು ಸೇರಿಸಬೇಕು ಅಂತೇಳಿ ಜಿಪಿಯಲ್ಲಿ, ಇಲ್ಲಿ ಏನಂದ್ರೆ 10 ಸರ್ವೆ ನಂಬರ್ ಗಳಿಗೆ 10 ಎಕ್ಸ್ಪೆರಿಮೆಂಟ್ ಮಾಡಬೇಕಂತಿದೆ ಹೋಬಳಿಯಲ್ಲಿ. ಅಲ್ಲಿ ಯಾಕೆ ಮಾಡ್ಬೇಕಂದ್ರೆ ಕೆಲವೊಂದು ಸಲ ಮಿನಿಮಮ್ 1 ಮಂತ್ ಬಿತ್ತನೆ ಆಗಿದ ಒಂದು ತಿಂಗಳಲ್ಲಿ ಫಾರ್ ನಂಬರ್ 1 ಮಾಡ್ಬೇಕಂತ ಇದೆ. ಫಾರ್ ನಂಬರ್ 1 ಯಾಕೆ ಬೇಕು 30 ದಿನ ಅಂದ್ರೆ ಅದು ಸ್ವಲ್ಪ ಗ್ರೋ ಆಗ್ಬೇಕು ಬೆಳೆ, ಕೆಲವೊಂದು ಸಣ್ಣ ಇರ್ತಾವ ಕಾಣಲ್ಲ, ಅದಕ್ಕೆ 1 ಮಂತ್ ಆದ ನಂತರ ಫಾರ್ ನಂಬರ್ 1 ಮಾಡಬೇಕು. ಆಫ್ಟರ್ಸ್ ಏನ್ ಮಾಡ್ಬೇಕು, 1 ಮಂತ್ ಆದ ನಂತರ 7 ಡೇಸ್ ದಲ್ಲಿ ಫಾರ್ ನಂಬರ್ 2 ಮಾಡ್ಬೇಕಂತ ಇದೆ. ಆದ್ರೆ ಇವ್ರು ಏನ್ ಮಾಡ್ತಿದ್ದಾರೆ ರೈತರು, ಕೆಲವೊಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತಿ ಅಧಿಕಾರಿಗಳು, ಇವರು ಕನಿಷ್ಠ 3 ತಿಂಗಳು ಆದರೂ ಸಹಿತ ಫಾರ್ ನಂಬರ್ 1 ಮಾಡಿರಂಗಿಲ್ಲ. ಕೆಲಸದ ಒತ್ತಡದಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅದು ಇದು ಅಂತ ಹೇಳಿ ಬಿಟ್ಬಿಟ್ಟಿರ್ತಾರೆ. ಹ್ಯಾಂಡ್ ಆಫ್ ಸ್ಟೇಜ್ ಅಲ್ಲಿ ಅಂದ್ರೆ 90 ದಿನಗಳ ಬೆಳೆ ಇದ್ದಾಗ ಅವ್ರು ಏನ್ ಮಾಡ್ತಾರ, 85ನೇ ದಿನಕ್ಕೆ ಹೋಗ್ತಾರ ಅವ್ರು. 85ನೇ ದಿನಕ್ಕೆ ಹೋದಾಗ ಆಲ್ರೆಡಿ ಕಟಾವ್ ಆಗಿರ್ತಾವ, ಕೆಲವೊಂದ್ ಕಡೆ ಕಟಾವ್ ಆಗಿಬಿಟ್ಟಿರ್ತಾವ. ಅಂತ ಸಿಚುವೇಶನ್ದಲ್ಲಿ ಅಟ್ ಲೀಸ್ಟ್ 2 ಕಟಾವ್ ಆದ್ರೂ 2 ಉಳಿತಿರ್ತಾವ. ಆ ಹಿನ್ನೆಲೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಉಳಿದಂತ ಪ್ರಯೋಗಗಳನ್ನು ಮಿಸ್ ಆದ್ರೂ 2 ಪ್ರಯೋಗಗಳನ್ನು ಕಡ್ಡಾಯವಾಗಿ ಮಾಡ್ಬೇಕಂತೇಳಿ ಆ 2 ಪ್ರಯೋಗಗಳನ್ನು ನಾವು ಮಾಡಿದಾಗ ಆ ಒಂದು ಜಿಪಿ ವ್ಯಾಪ್ತಿಯಲ್ಲಿ ಕಟ್ಟಿರುವಂತ ವಿಮೆ ಪಾವತಿ ಮಾಡಲಿಕ್ಕೆ ಸಾಧ್ಯ. ಒಂದ್ ವೇಳೆ ನಾವು 2-4 ಪ್ರಯೋಗಗಳನ್ನು ಮಾಡದೇ ಇದ್ದಾಗ ಲ್ಯಾಪ್ಸ್ ಆಯ್ತಂದ್ರೆ ಸಂಪೂರ್ಣ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಜನ ರೈತರು ಬೆಳೆ ವಿಮೆ ಪಾವತಿ ಮಾಡಿರ್ತಾರೋ ಅವರಿಗೆ ನಾವು ಬೆಳೆ ಪರಿಹಾರ ಕೊಡಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾವುದೇ ಕಾರಣಗಳಿಂದ ಬೆಳೆ ವಿಮೆ ಮತ್ತು ಬೆಳೆ ಇಳುವರಿಯನ್ನು ಅಂದಾಜು ಮಾಡದೆ ಪಾರ್ ನಂಬರ್ 1 ಮತ್ತು ಪಾರ್ ನಂಬರ್ 2 ಅನ್ನು ಆಧರಿಸಿ ಕೊಡಬೇಕಾಗ್ತದೆ. ಒಂದ್ ವೇಳೆ ಲ್ಯಾಪ್ಸ್ ಮಾಡಿದೆ ಅಂದ್ರೆ ಸಂಪೂರ್ಣ ರೈತರಿಗೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಮೆ ಮಾಡಿರೋರಿಗೆ ಯಾವುದೇ ಕಾರಣಕ್ಕೂ ವಿಮೆ ಪರಿಹಾರ ದೊರೆಯುವುದಿಲ್ಲ. ಅಂದ್ರೆ ನಿಮ್ಮ ಇಲಾಖೆ ಒಂದು ದೊಡ್ಡ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ. ನಮ್ಮ ಕೃಷಿ ಇಲಾಖೆಗಿಂತ ನಮ್ಮ ಇಲಾಖೆ ಎರಡು ಅಷ್ಟೇ ಪ್ರಮುಖವಾದಂತ ಜವಾಬ್ದಾರಿ ಇದೆ. ಕೃಷಿ ಇಲಾಖೆ ವಿಮೆ ಪಾವತಿ ಮಾಡ್ತಾರೆ, ಅವರು ಅಡ್ವಾಂಟೇಜ್ ಮಾಡಿಸ್ತಾರೆ ಮತ್ತೆ ನೋಂದಣಿ ಮಾಡಿಸ್ತಾರೆ. ನಾವೇನ್ ಮಾಡ್ತೀವಿ, ಅತಿ ಮುಖ್ಯವಾದ ಕಾರ್ಯ ಅಂದ್ರೆ ಕೃಷಿ ಆಯುಕ್ತರಿಂದ ಬಂದಂತ ಯೋಜನೆ, ಡೈರೆಕ್ಟರೇಟ್ಲಿಂದ ಬಂದಂತ ಯೋಜನೆ ಎರಡನ್ನೂ ಟ್ಯಾಲಿ ಮಾಡಿ ನಾವೇನು ಮಾಡ್ತೀವಿ, ಅಸೈನ್ಮೆಂಟ್ ಮಾಡ್ತೀವಿ. ಅಸೈನ್ಮೆಂಟ್ ಮೀನ್ಸ್ 4 ಇಲಾಖೆಗಳಿಗೆ ಫಾರ್ ಎಕ್ಸಾಂಪಲ್ 2000 ಪ್ರಯೋಗಗಳು ಇತ್ತಂದ್ರೆ 4 ಇಲಾಖೆಗಳಿಗೆ 500-500 ಪ್ರಯೋಗಗಳನ್ನು ವಿಭಜನೆ ಮಾಡ್ತೀವಿ. ಪ್ರಯೋಗಗಳನ್ನ ಕಟಾವ್ ಪ್ರಯೋಗಗಳನ್ನ ಮಾಡಿ ಅದನ್ನೆಲ್ಲ ಲೆಕ್ಕ ಹಾಕಿ ತಾಳೆ ಹಾಕಿ ಹಿಂದಿನ ವರ್ಷದ ಇಳುವರಿಯನ್ನ ತಾಳೆ ಹಾಕಿ ಎಲ್ಲ ಸರ್ಕಾರಕ್ಕೆ ಸಲ್ಲಿಸುವ ನಿಮ್ಮ ಜವಾಬ್ದಾರಿ. ಅದು ಆನ್ಲೈನ್ ರಿಪೋರ್ಟ್ ಇರ್ತಾವ, ಆನ್ಲೈನ್ ಆನ್ ದಿ ಸ್ಪಾಟ್ ಅಂದ್ರೆ 40 ಸೆಕೆಂಡ್ ಇರ್ತಲ್ಲಿ. 40 ಸೆಕೆಂಡ್ ಅಂದ್ರೆ ಒಂದು ಫಾರ್ಮ್ ನಂಬರ್ 2 ಮಾಡುವಾಗ ಸಂಪೂರ್ಣ ಹೊಲದ ವಿಡಿಯೋ 10 ಸೆಕೆಂಡ್ ಮಾಡಬೇಕಾಗ್ತದೆ. ಆ ನಂತರ ನಾವು 5x5 ಬೆಳೆಗಳಿದ್ರೆ ಭತ್ತಕ್ಕೆ ಮತ್ತೆ ಹತ್ತಿ ಮತ್ತು ತಂಬಾಕು ತೊಗರಿ 10x5 ಅದರ್ಸ್ ಆಲ್ ಬೆಳೆ 5x5 ಇದು ಮ್ಯಾಪ್ ಹಾಕಿಸಿ ನಾವು ಮೆಜರ್ಮೆಂಟ್ ಹಾಕಿಸಿ ಅದರೊಳಗೆ ಕಟಾವ್ ಮಾಡಬೇಕಾಗುತ್ತೆ. ಅದರದ್ದು 10 ಸೆಕೆಂಡ್ ವಿಡಿಯೋ ಮಾಡಬೇಕಾಗುತ್ತೆ. ಆ ನಂತರ ಕಟಾವ್ ಮಾಡಿದ್ದು ಎಲ್ಲಾ ಪ್ರತಿಯೊಂದು ವಿಡಿಯೋ ಆಗಬೇಕು. ಎಲ್ಲ ಆದ 14 ಸೆಕೆಂಡ್ ವಿಡಿಯೋ ಆದ ನಂತರ ವೇಯಿಂಗ್ ಅಲ್ಲಿ ಆನ್ಲೈನ್ ಇರ್ತದೆ, ವೇಟ್ ಅದನ್ನು ಸಹಿತ ವಿಡಿಯೋ ಮಾಡಬೇಕು. 10 ಸೆಕೆಂಡ್ ಟೋಟಲ್ 14 ಸೆಕೆಂಡ್ ವಿಡಿಯೋ ಮಾಡಿ ಅದನ್ನೇನ್ ಮಾಡಬೇಕಂದ್ರೆ ಅಪ್ಲೋಡ್ ಮಾಡಬೇಕು ಆನ್ಲೈನ್. ಅಪ್ಲೋಡ್ ಮಾಡಿದಾಗ ಅವತ್ತಿಂದ ಅವತ್ತೇ ಆಗಬೇಕು. ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ಮಿನಿಮಮ್ ಅರ್ಧ ಘಂಟೆ ಒಂದು ಪ್ರಯೋಗ ಕೈಗೊಳ್ಳಬೇಕಾದ್ರೆ. ಎಷ್ಟು ಕ್ಷೇತ್ರದಲ್ಲಿ ಕಟಾವ್ ಮಾಡಿಸ್ತೀರಿ ನೀವು? ನಾವು ಇದು 5x5 ಯಾವುದು, ತೊಗರಿ 1, ಕಾಟನ್ 1, ಹತ್ತಿ ತೊಗರೆ ಮತ್ತು ಇದು ತಂಬಾಕು. ಇವು ಮಾತ್ರ ಏನಂದ್ರೆ 10 ಫೀಟ್ 5 ಫೀಟ್ ಹಿಂಗ್ 5 ಹಿಂಗ್ 10 ಫೀಟ್. ಅದರ್ಸ್ ಆಲ್ ಕ್ರಾಪ್ಸ್ ಏನಂದ್ರೆ 5 ಮೀಟರ್ ಪಾಯಿಂಟ್ 5 ಮೀಟರ್ಸ್ ಉಳಿಕಿದ ಆಲ್ ಕ್ರಾಪ್ಸ್. ಈ ಅದರ ಮೇಲೆ ಅದನ್ನು ಅಲ್ಲೇ ನಾವು ಇದು ಮಾಡ್ಕಾಸಿ ಆ ಮೆಜರ್ಮೆಂಟ್ ಮಾಡಿದನ್ನೇ ಮಾತ್ರ ಕಟಾವ್ ಮಾಡಿ ಅದನ್ನೇ ಒಕ್ಕಣಿಗೆ ಅಂದ್ರೆ ಉಪ ಉತ್ಪನ್ನ ಒಂದ್ ಕಡೆ, ನೆಲ್ ಫಾರ್ ಎಕ್ಸಾಂಪಲ್ ನೆಲ್ ಇತ್ತು ಉಪ ಉತ್ಪನ್ನ ಅಂದ್ರೆ ಅದು ಮೇವು ಒಂದ್ ಕಡೆ ಮತ್ತೆ ಅದ ತೆನೆ ಒಂದ್ ಕಡೆ ಬಿಡಿಸ್ತೀವಿ ಕಾಳು, ಅದು ಉತ್ಪನ್ನ ಆಗ್ತಾವ ಇಳ್ಡ್ ಅಂತೀವಿ. ಎರಡನ್ನು ಏನ ತೂಕ ಮಾಡ್ತೀವಿ, ಉಪ ಉತ್ಪನ್ನ ಎಷ್ಟು ಬಂತು. ಫಾರ್ ಎಕ್ಸಾಂಪಲ್ 5x5 ಉಪ ಉತ್ಪನ್ನ ಒಂದು 20 ಕೆಜಿ ಬಂದಿದೆ ಅಂದ್ರೆ ಇದು ಎಷ್ಟು ಬಂದಿದೆ, 10 ಕೆಜಿ ಬಂದಿದೆ ಅಂದ್ರೆ ಇದು ಇಳುವರಿ ಕಡಿಮೆ ಇದೆ ಅಂತ ಅರ್ಥ. ಅದು ನಾವೇನು ಮಾಡಕ್ ಆಗಲ್ಲ, ಆನ್ಲೈನ್ ನಲ್ಲಿ ಇದೆ, ಎಲ್ಲ ಡಿಜಿಟಲ್ ಇದೆ, ಅದು ಇದು ಮಾಡ್ತೀವಿ. ಒಂದ್ ವೇಳೆ ಮಿನಿಮಮ್ ನಾವೇನಂದ್ರೆ ನಮ್ಮ ಪ್ರಕಾರ ಕನಿಷ್ಠ 5x5 ಒಳ್ಳೆ ಇಳುವರಿ ಬಂದಿದೆ ಅಂದ್ರೆ ಫಲವತ್ತಾದ ಬೆಳೆ ಇತ್ತಂದ್ರೆ ಮಿನಿಮಮ್ 15-18 ಕೆಜಿ ತನಕ ಭತ್ತ ಬರುತ್ತೆ, ಅಂದ್ರೆ ಉತ್ತಮವಾದಂತ ಇಳುವರಿ ಅಂತ. ಒಂದ್ ವೇಳೆ ಕೆಲವೊಂದ್ ಕಡೆ ಏನಂದ್ರೆ ಸರಿಯಾಗಿ ಫರ್ಟಿಲೈಸರ್ ಯೂಸ್ ಮಾಡಿರಂಗಿಲ್ಲ ಮತ್ತು ಇದು ಕ್ರಿಮಿ ಕೀಟನಾಶಕಗಳು ಯೂಸ್ ಮಾಡಿರಂಗಿಲ್ಲ ಮತ್ತು ನೀರ್ ಸರಿಯಾಗಿ ಇರಂಗಿಲ್ಲ, ಭೂಮಿ ಸ್ವಲ್ಪ ಲೆವೆಲ್ ಇರಲ್ಲ, ಅಂತ ಸಿಚುವೇಶನ್ ಏನಾಗ್ತಾವ ಅಂದ್ರೆ ಇಳುವರಿ 5 ಕೆಜಿ 10 ಕೆಜಿ ಬರ್ತಾವ, ಅದು ಸಾಮಾನ್ಯ ಇಳುವರಿ ಆಗ್ಬಿಡ್ತಾವ. ಈ ತರ ಅಂದ್ರೆ ವೇರಿಯೇಷನ್ ಇರ್ತಾವ ಡಿಪೆಂಡ್ ಆಪ್ ಏನಂದ್ರೆ ಏರಿಯಾ ಮ್ಯಾಗೆ ಮತ್ತು ಫರ್ಟಿಲೈಸರ್ ಯೂಸ್ ಮಾಡಿರ್ತಾರ ಬೇರೆ ಬೇರೆ ಅಂತ ಯಾವ ರೀತಿ ಅವರು ಇನ್ವಾಲ್ವ್ ಮಾಡಿರ್ತಾರೆ ಕೃಷಿ ಆಕ್ಟಿವಿಟಿಗಳನ್ನು ಅದ್ರ ಮೇಲೆ ಇದು ಆಗ್ತಾವ ಫಲವತ್ತತೆ ನಿರ್ಧಾರ ಆಕೈತಿ. ಅಂದ್ರೆ ಒಂದು ನಿಮ್ಮ ಸಂಖ್ಯಾ ಇಲಾಖೆಯದು ಜವಾಬ್ದಾರಿ, ಸಾಕಷ್ಟು ಜವಾಬ್ದಾರಿ ಇದೆ ಇಲ್ಲಿ. ಬೆಳೆ ಕಟಾವ್ ಪ್ರಯೋಗಗಳಲ್ಲಿ ಇಳುವರಿಯ ತಾಳೆ ಹಾಕಿ ಅದರ ಸರಾಸರಿನ ತೆಗೆದು ಸರ್ಕಾರಕ್ಕೆ ಆನ್ಲೈನ್ ಅಲ್ಲಿ ಸಬ್ಮಿಷನ್ ಮಾಡತಕ್ಕಂತ ಜವಾಬ್ದಾರಿ ನಿಮ್ಮ ಇಲಾಖೆ ಮೇಲೆ ಇದೆ. ಆನ್ಲೈನ್ ರಿಪೋರ್ಟ್ ಇರ್ತದೆ, ಅದನ್ನು ನಾವು ಸಂಬಂಧಪಟ್ಟಿರಬೇಕಾದ್ರೆ ಮಾಹಿತಿ ಹಾಕಿಸಿ ನಮಗ್ ಹಾಕಿದ್ರೆ ನಾವು ನಮ್ ಸಂಬಂಧಪಟ್ಟಂತ ಇದು ಬೆಳೆ ವಿಮಾ ವಿಭಾಗ ಅಂತ ಇದೆ, ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ, ಅವ್ರಿಗೆ ಕಳಿಸ್ತೀವಿ. ಅವ್ರು ಏನ್ ಮಾಡ್ತಾರೆ, ಕೃಷಿ ಆಯುಕ್ತರು ಬೆಂಗಳೂರು ಅವರಿಗೆ ಫಾರ್ವರ್ಡ್ ಮಾಡ್ತಾರೆ. ಅವರು ನೇರವಾಗಿ ನೀವು ಏನಾದ್ರೂ ಹೋಬಳಿ ವ್ಯಾಪ್ತಿಯಲ್ಲಿ ಗ್ರಾಮ ವ್ಯಾಪ್ತಿಯಲ್ಲಿ ಬೇಕಾದಂತ ಇಳುವರಿಯನ್ನು ರೈತರು ಪಡೆದುಕೊಳ್ಳಬಹುದು, ಅಥವಾ ಜೆಸ್ಕಾಮ್ ದವರು ಕೆಲವೊಂದು ಪ್ಲಾಂಟೇಶನ್ ಹಾಕ್ತಾರೆ ವಿದ್ಯುತ್ ಶಕ್ತಿಗೋಸ್ಕರ ಭೂಮಿ ಲಾಸ್ ಆಗ್ತದೆ ಅಂತರಲ್ಲಿ ಇದು ಮಾಡಬಹುದು. ಇನ್ನು ಬೇರೆ ಬೇರೆ ರೀತಿಯಲ್ಲಿ ತಾವು ಬೇಕಾದಂತ ಇಳುವರಿಯನ್ನು ಪಡೆದುಕೊಳ್ಳಬಹುದು, ಅಥವಾ ಪರಿಹಾರ ನೀಡಲಿಕ್ಕೆ, ಅಥವಾ ಬೆಳೆ ಸ್ಪರ್ಧೆ ಕೃಷಿ ಇಲಾಖೆಯವರು ಬೆಳೆ ಸ್ಪರ್ಧೆ ಮಾಡ್ತಿರ್ತಾರೆ. ಯಾಕೆ ಮಾಡ್ಬೇಕಂದ್ರೆ ಪ್ರತಿಯೊಂದು ವರ್ಷದಲ್ಲಿ ರೈತರು ಬೆಳೆದಂತ ಅತಿ ಕಷ್ಟಪಟ್ಟು ಶ್ರಮ ವಹಿಸಿ ಬೆಳೆದಂತ ರೈತರಿಗೆ ನಾವು ಮೋಟಿವೇಶನ್ ಮಾಡಿದ್ದಲ್ಲಿ ಅವ್ರು ಏನ್ ಮಾಡ್ತಂದ್ರೆ ಅವ್ರು ನೋಡಿ 10 ಜನ ಮೋಟಿವೇಶನ್ ಮಾಡೋದ್ರಿಂದ ನಮ್ಮ ದೇಶದ ಒಂದು ಕೃಷಿ ಉತ್ಪಾದನೆ ಹೆಚ್ಚಲಿಕ್ಕೆ ಸಾಧ್ಯ, ರಾಷ್ಟ್ರೀಯ ಕೃಷಿ ಉತ್ಪಾದನೆ ಜೊತೆಗೆ ರೈತರ ಆದಾಯ ಸಹಿತ ಹೆಚ್ಚಲಿಕ್ಕೆ ಸಾಧ್ಯ. ಅಂತ ಕೆಲಸಗಳು ಮಾಡಬೇಕಾದ್ರೆ ನಮ್ದು ಇದು ಬೆಳೆ ಕಟಾವುಗಳು ಬಹಳ ಬಹಳ ಮುಖ್ಯವಾಗಿ ತಪ್ಪುಗಳಾಗ್ಬಿಟ್ರೆ ಅದು ರೈತರು ಮಾಡಿದ್ದೆಲ್ಲ ವ್ಯರ್ಥ ಆಗಿಬಿಡುತ್ತೆ. ರೈತರು ಮಾಡಿದ್ರು ವ್ಯರ್ಥ, ಒಂದ್ ವೇಳೆ ನಾವು ಎಕ್ಸ್ಪೆರಿಮೆಂಟ್ ಕೈಗೊಳ್ಳದೆ ಇದ್ದಾಗ ಅದು ಕಂಪ್ಲೀಟ್ ಆ ಜಿಪಿ ವ್ಯಾಪ್ತಿಯಲ್ಲಿ ಎಷ್ಟು ಜನ ರೈತರು ಬೆಳೆ ವಿಮೆ ತುಂಬಿರ್ತಾರೆ ಯಾರಿಗೂ ರೀಪೇಮೆಂಟ್ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ 4 ಇಲಾಖೆ, ಕೃಷಿ ಇಲಾಖೆ ಮತ್ತು ಸಾಂಖ್ಯಿಕ ಇಲಾಖೆ ಎಲ್ಲಾ ಇಲಾಖೆಗಳು ಡೇ ಬೈ ಡೇ ಇದನ್ನ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾದಂತ ಕೆಲಸ. ರೈತರಿಗೆ ಅನ್ಯಾಯವಾಗದ ರೀತಿಯಲ್ಲಿ ರೈತರು ಮಾಡಿದಂತ ಒಂದು ಬೆಳೆ ವಿಮೆಗೆ ಸರಿಯಾದ ಸಮಯಕ್ಕೆ ಅವರು ಪಾವತಿಯಾಗುವಂತ ಜವಾಬ್ದಾರಿ ಎಲ್ಲರೂ ಮಾಡಬೇಕಾಗ್ತದೆ. ಒಳ್ಳೆಯದು ತಿಪ್ಪನ ನಾಯಕ್ ಅವರೇ, ನಿಮ್ಮ ಸಾಂಖ್ಯಿಕ ಇಲಾಖೆಯ ಜವಾಬ್ದಾರಿ ಏನಿದೆ ಬೆಳೆ ವಿಮಾ ಒಂದು ಯೋಜನೆ ಅನುಷ್ಠಾನದಲ್ಲಿ ಅಂತಕ್ಕಂಥ ವಿಚಾರ ಹಂಚಿಕೊಂಡದಕ್ಕೆ ಧನ್ಯವಾದಗಳು ತಮಗೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಒಂದು ಅನುಷ್ಠಾನದಲ್ಲಿ ಕೃಷಿ ಇಲಾಖೆಯ ಪಾತ್ರ ಏನಿದೆ ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ ಮಾನ್ವಿ ತಾಲೂಕಿನ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಶ್ರೀ ಬಿ ಹುಸೇನ್ ಸಾಹೇಬ್ ಅವರು. ಜಿಲ್ಲೆಯ ಮತ್ತು ಮಾನ್ವಿ ತಾಲೂಕಿನ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರಗಳು. ಈ 2022-23 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕರ್ನಾಟಕ ಸರ್ಕಾರದ ಒಂದು ಆದೇಶದ ಪ್ರಕಾರ 7ನೇ ತಾರೀಕು ಮೇ ತಿಂಗಳಲ್ಲಿ ಅಧಿಸೂಚನೆ ಆಗಿದೆ. ಇದರಲ್ಲಿ ಕೃಷಿ ಇಲಾಖೆ ಪಾತ್ರ ಹೇಳಬೇಕಂದ್ರೆ, ಅದರ ಮೊದಲೇದಾಗಿ ನಾವು ಈ ಕರ್ನಾಟಕ ಸರ್ಕಾರದ ಆದೇಶದಂತೆ ಈ ಯೋಜನೆ ಬಗ್ಗೆ ಪ್ರಚಾರ ಮಾಡೋದಿರುತ್ತೆ. ಪ್ರಚಾರ ಅಂದರೆ ಇದರ ಮುಖ್ಯ ಉದ್ದೇಶ ಏನು, ರೈತರು ಬೆಳೆದಂಥ ಬೆಳೆಗಳಿಗೆ ಅತಿವೃಷ್ಟಿ, ಅನಾವೃಷ್ಟಿ ಅಥವಾ ಮಾಲಿಕಲ್ಲು ಮಳೆಯಿಂದ ಬೆಳೆ ಹಾನಿಯಾದಾಗ ಮತ್ತು ಕಟಾವು ಪ್ರಯೋಗಗಳ ಮುಖಾಂತರ ಅವರಿಗೆ ಕಡಿಮೆ ಇಳುವರಿ ಬಂದಾಗ ಅವರು ಬೆಳೆದಂತಹ ಬೆಳೆಗೆ ಸುರಕ್ಷತೆಯನ್ನು ಒದಗಿಸುವುದೇ ಈ ಬೆಳೆ ವಿಮೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತು ಈ ಯೋಜನೆ ವ್ಯಾಪ್ತಿ ಏನೇನಿರುತ್ತಂದರೆ, ಹೊಸದಾಗಿ ರಿವ್ಯಾಂಪ್ಡ್ ಯೋಜನೆ ಅಂದರೆ ಬದಲಾಯಿಸಿದ ಒಂದು ಯೋಜನೆ ಪ್ರಕಾರ ಇಲ್ಲಿ ಈ ರೈತರಿಗೆ ಮೊದಲೇನೇ ಇತ್ತಂದರೆ ಸಾಲ ಪಡೆದಂಥ ರೈತರು ಕಡ್ಡಾಯವಾಗಿ ಅವರು ಬೆಳೆ ವಿಮೆಗೆ ಒಳಪಡಿಸಬೇಕು. ಬ್ಯಾಂಕಿನವರೇ ಆ ಸಾಲ ಪಡೆದಂಥ ರೈತನ ಬೆಳೆಯನ್ನು ಬೆಳೆ ವಿಮೆಗೆ ಒಳಪಡಿಸಿ ಅಲ್ಲಿ ಕಟ್ಟತಕ್ಕಂಥ ಪ್ರೀಮಿಯಂನ ಕಟಾವು ಮಾಡಿಕೊಂಡು ಬೆಳೆ ಸಾಲ ಕೊಡೋದು ಇತ್ತು, ಅದು ಕಡ್ಡಾಯ. ಆದರೆ ಈ ರಿವ್ಯಾಂಪ್ಡ್ ಒಂದು ಅಂದರೆ ಬದಲಾವಣೆ ಆದಂಥ ಇದು ನಿಯಮದ ಪ್ರಕಾರ ರೈತ, ಬೆಳೆ ಸಾಲ ಪಡೆದಂಥ ರೈತ ತಾನು ಬೆಳೆ ನಾನು ಬೆಳೆ ವಿಮೆಗೆ ಒಳಪಡಿಸೋದು ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಇಚ್ಛೆ ಇದ್ದರೆ, ಇಂಟ್ರೆಸ್ಟ್ ಇಲ್ಲ ಅಂದರೆ ಅವರು ಇಚ್ಛೆ ಪಡೆಯೋದಲ್ಲ ಅಂತ ಅಂದರೆ, ಅವರು ಒಂದು ಬೆಳೆ ವಿಮೆ ಒಳಪಡಿಸಬೇಕಾದ ದಿನಾಂಕ ಇರುತ್ತೆ. ಉದಾಹರಣೆಗೆ ನಮ್ಮ ಹೋಬಳಿ ಮಟ್ಟದ ಬೆಳೆಗಳನ್ನು ಇದು ಮಾಡಲಿಕ್ಕೆ 31-7 ನಮಗೆ ಇದಿರುತ್ತೆ, ಕಟಾಫ್ ಡೇಟ್ ಅಂತಿರುತ್ತೆ. ಆ ದಿನಾಂಕದೊಳಗೆ ರೈತರು ತಮ್ಮ ಬೆಳೆಗಳನ್ನು ಬೆಳೆಯತಕ್ಕಂಥ ಬೆಳೆಗಳಿಗೆ ಬೆಳೆ ವಿಮೆಗೆ ಒಳಪಡಿಸಬೇಕನ್ನೋದಿರುತ್ತೆ. ಆ ಡೇಟ್ನೊಳಗಡೆ ಅಂದರೆ 31-7-2022 ಒಳಗೆ 7 ದಿವಸ ಮುಂಚೆನೆ ಆ ಸಂಬಂಧಿಸಿದ ಏನು ಸಂಸ್ಥೆಯಿಂದ ಸಾಲ ಪಡೆದಿರ್ತಾನಲ್ಲ ಆ ಸಂಸ್ಥೆಗೆ ಅವರು ಒಂದು ಪತ್ರ ಬರ್ಕೊಡ್ಬೇಕು, ಇಲ್ಲ ನಾನು ಬೆಳೆ ಸಾಲ ತೊಗೊಂಡಿದ್ದೀನಿ, ನನಗೆ ಬೆಳೆ ವಿಮೆಗೆ ನನ್ನ ಬೆಳೆಯನ್ನು ಒಳಪಡಿಸಿರ್ತೀರಿ, ಆದರೆ ನನಗೆ ಅದರಲ್ಲಿ ನಾನು ಇಷ್ಟಪಡುವುದಿಲ್ಲ, ನನಗೆ ಬೆಳೆ ವಿಮೆಗೆ ನನ್ನ ಬೆಳೆಯನ್ನು ಒಳಪಡಿಸಬೇಡ್ರಿ ಅಂತೇಳಿ ಬರ್ಕೊಟ್ಟಾಗ ಆ ಸಂಬಂಧಿಸಿದ ಹಣಕಾಸು ಸಂಸ್ಥೆಯವರು, ಬ್ಯಾಂಕ್ ಅಥವಾ ಇತರೆ ಸಂಸ್ಥೆಯವರು ಆ ರೈತ ಏನು ಬರ್ಕೊಟ್ಟಿರ್ತಲ್ಲ ಅವ್ರದ್ದು ಬೆಳೆ ವಿಮೆಗೆ ಒಳಪಡಿಸಿದ್ರನ್ನು ಅವರು ನಿಂದಿಸ್ತಾರೆ. ಅದು ಒಂದು. ಇನ್ನೂ ಒಂದು, ಈ ಬೆಳೆ ಸಾಲ ಪಡೆಯದ ರೈತರು, ಬೆಳೆ ಸಾಲ ಪಡೆಯದ ರೈತರಿಗೆ ಯಾವಾಗಲೂ ಐಚ್ಛಿಕ ಅದು. ಅಂದರೆ ಅವರು ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಹೋಗಿ ನಮಗೆ ಬೆಳೆಗೆ ನಮ್ಮ ಬೆಳೆದಂಥ ಬೆಳೆಗೆ ಸುರಕ್ಷತೆ ಇರಲಿ, ಮುಂದೆ ಏನಾದರೂ ತೊಂದರೆ ಆದಾಗ ನಮಗೆ ಇದರಿಂದ ಪರಿಹಾರ ಸಿಗುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಅವರು ಸ್ವಇಚ್ಛೆಯಿಂದ ಐಚ್ಛಿಕವಾಗಿ ಅವರು ಬೆಳೆ ವಿಮೆಗೆ ಒಳಪಡಿಸಬಹುದು. ಬೆಳೆ ವಿಮೆ ಅಂದರೆ ಅವರು ಬಿತ್ತಕ್ಕಿಂತ ಮುಂಚೆ, ಅಂದರೆ ನಾನು ಇನ್ನ ಒಂದು ವಾರ 5 ದಿವಸದಲ್ಲಿ ಬಿತ್ತೀನಿ ಅನ್ನಲಿಕ್ಕೆ ಅವರು ಇಂಥ ಬೆಳೆ ಬೆಳಿತೀನಿ ಅನ್ನೋದು ಒಂದು ಮಾಡಿ ಅವರು ಬೆಳೆ ವಿಮೆಗೆ ಒಳಪಡಿಸಬಹುದು. ಬೆಳೆ ವಿಮೆ ಎಲ್ಲಿ ಒಳಪಡಿಸ್ಬೋದು, ಬ್ಯಾಂಕು ಅಥವಾ ಒಂದು ಸಲಹಾ ಕೇಂದ್ರ ಇರ್ತಾವೆ, ಕಂಪ್ಯೂಟರ್ ಸೆಂಟರ್ಗಳಂತೇಳಿ ಅಟಲ್ ಜನಸ್ನೇಹಿ ಕೇಂದ್ರ ಅಂತ ಇರುತ್ತೆ, ಅಲ್ಲಿ ಅವರು ಪ್ರೀಮಿಯಂ ಕಟ್ಟಿ ಅದನ್ನು ತಮ್ಮ ಬೆಳೆಯನ್ನು ಒಳಪಡಿಸಬಹುದು. ಇದರಲ್ಲಿ ಐಚ್ಛಿಕವಾಗಿ ಮತ್ತು ಇಂಟ್ರೆಸ್ಟ್ ಪಟ್ಟು ಬೆಳೆ ವಿಮೆ ಒಳಪಡಿಸಿದಾಗ ಅವರೇನಾರ ಬಿತ್ತನೆಗೆ ಕಟಾವ್ ನಾವೇನು ಡೇಟ್ ಹೇಳಿದ್ನಲ್ಲ 31/7/2022 ಅವರು ಬದಲಾಯಿಸಿದ್ರು, ಇಲ್ಲ ಬೆಳೆ ಈ ಬೆಳೆನ ಬೆಳೆಯಲ್ಲ ಬೇರೆ ಬೆಳೆ ಬೆಳಿತೀನಿ ಅಂತ ಇಷ್ಟಪಟ್ಟಾಗ ಆ 31/7/2022 ಅವರು ಏನು ಬೆಳೆ ವಿಮೆಗೆ ಕಟ್ಟಿರ್ತಾರಲ್ಲ ಆ ಅದಕ್ಕೋಗಿ ಒಂದು ಸಂಸ್ಥೆಗೆ ಅಥವಾ ಒಂದು ಸಹಾಯ ಕೇಂದ್ರಕ್ಕೆ ಹೋಗಿ ಇಲ್ಲ ನಾನು ಬದಲಾವಣೆ ಮಾಡಿದ್ದೀನಿ ಅಂತೇಳಿ ಬೆಳೆ ಬದಲಾವಣೆ ಮಾಡ್ತೀನಿ ಅಂತೇಳಿ ಅದು ದೃಢೀಕರಣ ಪತ್ರ ಕೊಡಬೇಕಾಗತ್ತೆ. ಅಂದ್ರೆ ಇಲ್ಲಿ ನಿಮ್ಮ ಇಲಾಖೆಯ ಮುಖ್ಯ ಗುರಿ ಅಂತಂದ್ರೆ ಈ ಒಂದು ಯೋಜನೆ ಬಗ್ಗೆ ಪ್ರಚಾರ ಕೊಡೋದು, ರೈತರು ಎಲ್ಲ ಒಂದು ನೋಂದಣಿಯನ್ನು ಮಾಡಿಕೊಳ್ಳಕ್ಕೆ ಅವರಿಗೆ ಮೋಟಿವೇಶನ್ ಮಾಡೋದು ನಿಮ್ಮ ಇಲಾಖೆಯ ಜವಾಬ್ದಾರಿ. ಅತಿ ಹೆಚ್ಚಿನ ರೈತರು ಈಗ ನೋಡಿ 2021-22 ಸಾಲ ಬಂದ್ಬಿಟ್ಟಂತೆ ಕಡಿಮೆ ಜನ ಅಂದ್ರೆ ಒಂದೊಮ್ಮೆ ನಮ್ಮ ತಾಲೂಕಿನಲ್ಲಿ 12-13,000 ಜನ ಬೆಳೆ ವಿಮೆ ಪಡಿಸಿದ್ರು. ಬೆಳೆ ವಿಮೆ ಪಡಿಸಿದಾಗ ಅವರಿಗೆ ಈ ಪ್ರಾಕೃತಿಕ ವಿಕೋಪದಿಂದಾಗಲಿ ಏನಾಗಲಿ ಬೆಳೆ ಹಾನಿಯಾದಾಗ ಈಗ ಅಕ್ಟೋಬರ್ ನವೆಂಬರ್ನಲ್ಲಿ ಅತಿ ಹೆಚ್ಚು ಮಳೆ ಬಂದು ಬಹಳಷ್ಟು ಹಾನಿ ಆಯಿತು. ಆ ಸಂಬಂಧಪಟ್ಟಂಗೆ ಬೆಳೆ ಕಟಾವು ಸಮೀಕ್ಷೆ ಆಧಾರದ ಮೇಲೆ ಇಳುವರಿ ಕಳೆದ ಒಂದು 5 ವರ್ಷಗಳಿಂದ ಕಡಿಮೆ ಬಂದ ಕಾರಣದಿಂದ ಇವತ್ತು ನಮಗೆ ಮಾನ್ವಿ ಮತ್ತು ಸಿರ್ವಾರ ಎರಡು ಉಭಯ ತಾಲೂಕುಗಳಿಗೆ 12 ಕೋಟಿ ಬೆಳೆ ವಿಮೆ ರೈತರಿಗೆ ಪರಿಹಾರವಾಗಿ ಅವರ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಮುಂಗಾರು ಮುಂಗಾಮಿಂದು ರೈತರೇ ಬಂದು ನಮ್ಗೆ ಹೇಳ್ತಾ ಇದ್ದಾರೆ ನಮ್ಗೆ ಅಕೌಂಟ್ಗೆ ಅಮೌಂಟ್ ಜಮಾ ಆಗ್ತಾ ಇದೆ ಅಂತೇಳಿ. ಅಂತ ಒಂದು ಸುರಕ್ಷತೆ ತೋರಿಸಲಿಕ್ಕೆ ವಿಮೆ ಇದೆ. ಇದನ್ನು ಅತಿ ಹೆಚ್ಚು ರೈತರು ಈ ಸಾಲಿನಲ್ಲಿ ಸಹಿತ 23-23 ಸಾಲಿನಲ್ಲಿ ಸಹಿತ ಹೆಚ್ಚಾಗಿ ಏನು ಬೆಳೆ ಬೆಳೀತಾರೆ ತಮ್ಮ ಬೆಳೆಗೆ ವಿಮೆ ಒಳಪಡಿಸಿದಾಗ ಅವರಿಗೆ ಒಂದು ಸುರಕ್ಷತೆ ಇರುತ್ತೆ, ಭದ್ರತೆ ಇರುತ್ತೆ ಅನ್ನೋದು ಉದ್ದೇಶದಿಂದ ನಾವು ಪ್ರಚಾರ ಮಾಡಬೇಕಾಗತ್ತೆ, ಅದನ್ನ ಮುಂದುವರಿಸಿಕೊಂಡು ಹೌದು. ಅಂದ್ರೆ ಹೆಚ್ಚು ಹೆಚ್ಚು ಜನರಿಗೆ ರೈತರಿಗೆ ತಿಳುವಳಿಕೆಯನ್ನು ಕೊಟ್ಟು ಎಲ್ಲರೂ ಈ ಬೆಳೆ ವಿಮೆಯನ್ನ ಮಾಡಿಸಲಿಕ್ಕೆ ತಾವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಇಲಾಖೆ. ಇನ್ನು ಬೆಳೆ ಕಟಾವು ಪ್ರಯೋಗಗಳಲ್ಲಿ ಇಲಾಖೆಯ ಪಾತ್ರ ಏನಿದೆ? ಬೆಳೆ ಕಟಾವು ಪ್ರಯೋಗಗಳನ್ನು ಮಾಡ್ತಾರೆ, ಬೆಳೆಗಳು ಪ್ರತಿ ವರ್ಷನೂ ಬೆಳೆ ಕಟಾವು ಪ್ರಯೋಗಗಳು ಆಗ್ತಿರ್ತಾವೆ, ನಿಮ್ಮ ಇಲಾಖೆಯಲ್ಲಿ ಯಾವ ರೀತಿ ಜವಾಬ್ದಾರಿ ತಗೋತಾರೆ ಸರ್? ಬೆಳೆ ಕಟಾವು ಪ್ರಯೋಗಗಳನ್ನ ನಮಗೆ ಸಂಖ್ಯೆ ಇಲಾಖೆಯಿಂದ ನಮಗೆ ಅಲರ್ಟ್ ಆಗ್ತವೆ. ನಮಗೆ ರೈತ ಸಂಪರ್ಕದ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಕೃಷಿ ಸಹಾಯಕ ಕೃಷಿ ಅಧಿಕಾರಿಗಳು ಇರ್ತಾರೆ, ಅವರಿಗೆ ಈ ಕಂದಾಯ ಇಲಾಖೆಗೆ, ಕೃಷಿ ಇಲಾಖೆಗೆ, ತೋಟಗಾರಿಕೆ ಇಲಾಖೆಗೆ, ರೇಷ್ಮೆ ಇಲಾಖೆಗೆ ಇದು ಬೆಳೆ ಕಟಾವು ಸಮಸ್ಯೆ ಅಲರ್ಟ್ ಮಾಡ್ತಾರೆ. ನಮಗೆ ಸಹಿತ ಈ ಮತ್ತು ಆಗ್ಲೂ ಇದು RDPR ಡಿಪಾರ್ಟ್ಮೆಂಟ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸ್ ಅಲರ್ಟ್ ಮಾಡ್ತಾರೆ. ನಮಗೆ ಈ ಸೂರ್ಯಕಾಂತಿ ಇರ್ಬೋದು, ಹತ್ತಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಅಂತ ಬೆಳೆಗಳನ್ನ ನಮಗೆ ಕಟಾವು ಪ್ರಯೋಗ ಮಾಡಲಿಕ್ಕೆ ಅಲರ್ಟ್ ಮಾಡ್ತಾರೆ. ಅದರಲ್ಲಿ ನಮ್ಮ ಸಿಬ್ಬಂದಿ ಭಾಗವಹಿಸಿ ಕಟಾವು ಪ್ರಯೋಗಗಳನ್ನ ಅಂದ್ರೆ ಹೋಗಿ ಮ್ಯಾನ್ಯುವಲ್ ಆಗಿ ಮೊದಲು ಮಾಡೋದಲ್ಲ, ಅದರಲ್ಲಿ ಆನ್ಲೈನ್ ಅಲ್ಲಿ ಮಾಡಬೇಕಾಗತ್ತೆ. ಆನ್ಲೈನ್ ಆ್ಯಪ್ ಇರುತ್ತೆ, ಕಟಾವು ಪ್ರಯೋಗಗಳ ಆ್ಯಪ್, ಆ ಆ್ಯಪ್ನಲ್ಲಿ ಮುಖಾಂತರ ಮಾಡಿಕೊಡ್ತಾರೆ. ಇನ್ನು ಒಂದು ಈ ವರ್ಷದ ಒಂದು ಬೆಳೆಗೆ ವಿಮೆಗೆ ಸಂಬಂಧಪಟ್ಟಂತೆ ನಮಗೆ ಮಾನ್ವಿ ತಾಲೂಕಿಗೆ, ಸಿರವಾರ ತಾಲೂಕಿಗೆ ಮುಖ್ಯವಾದ ಬೆಳೆ ಅಂದ್ರೆ ಭತ್ತ. ಭತ್ತ ಭತ್ತ ಅಂದ್ರೆ ಪಂಚಾಯತಿ ಮಟ್ಟಕ್ಕೆ ಹೋಬಳಿ ಮಟ್ಟಕ್ಕೆ ಇತರ ಬೆಳೆಗಳಿರ್ತಾವ, ಹತ್ತಿ ನೀರಾವರಿ, ಹತ್ತಿ ಮಳೆ ಮತ್ತೆ ಹೆಸರು ಶೇಂಗಾ ಇತರ ಬೆಳೆಗಳು ಹೋಬಳಿ ಮಟ್ಟಕ್ಕೆ ಇರ್ತವೆ. ಈ ಹೋಬಳಿ ಮಟ್ಟಕ್ಕೆ ಬೆಳೆ ವಿಮೆಗೆ ಒಳಪಡಿಸಲಿಕ್ಕೆ ಕೊನೆಯ ದಿನಾಂಕ 31/7/2022 ಇರುತ್ತೆ, ಮತ್ತೆ ಭತ್ತಕ್ಕೆ 16/8/2022 ಕೊನೆ ದಿನಾಂಕ ಇರುತ್ತೆ. ಈ ದಿನಾಂಕದ ಒಳಗಾಗಿ ತುಂಬಿ ಮಾಡ್ತೀವಿ. ಪ್ರೀಮಿಯಂ ಎಷ್ಟು ಕಟ್ಟಬೇಕು ಅನ್ನೋದನ್ನ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತೆ ಪಂಚಾಯತಿ ಮಟ್ಟಗಳಲ್ಲಿ ನಾವು ಹಸ್ತಪ್ರತಿಗಳನ್ನು ಮಾಡಿಸಿ ಪ್ರಚಾರ ಮಾಡ್ತೀವಿ. ದಯವಿಟ್ಟು ಎಲ್ಲ ರೈತ ಬಂಧುವರು ಈ ಸದುಪಯೋಗವನ್ನು ಪಡ್ಕೊಳ್ಬೇಕಂತ ಈ ಮೂಲಕ ನಾ ಕೇಳ್ಕೊಳ್ತೇನೆ. ಈಗ 21-22 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಫಸಲ್ ಬಿಮಾ ಯೋಜನೆಯ ಒಂದು ಹಣ ಬಂದಿದೆ ಅಂತಕ್ಕಂಥ ವಿಚಾರ ಹೇಳಿದ್ರಿ, ರೈತರಿಗೆ ಒಳ್ಳೆಯ ಸಂತದ ಸುದ್ದಿ ಅಂತ ಹೇಳ್ಬೋದು. ಇದು ಈಗ ಎಷ್ಟು ಬಂದಿದೆ ಮಾನವಿ ತಾಲೂಕಿಗೆ ಹೇಳ್ತಾವೆ? 12 ಕೋಟಿ ದುಡ್ಡು ಬಂದಿದೆ ಅಂತ. 12 ಕೋಟಿ ನಮಗೆ ಈಗ ರೈತರ ಖಾತೆಗೆ ಜಮಾ ಆಗ್ತಾ ಇದೆ. ಮಾನವಿ ತಾಲೂಕಿಗೆ 8 ಕೋಟಿ, ಮತ್ತೆ ಸಿರ್ವಾರ ತಾಲೂಕು, ನಮ್ಮ 2 ತಾಲೂಕು ಇದೆ, ಮಾನವಿಯಲ್ಲಿ 2 ಮಾನವಿ ಮತ್ತು ಸಿರ್ವಾರ, ಮಾನವಿ ಮತ್ತು ಸಿರ್ವಾರ ತಾಲೂಕಿಗೆ ಒಟ್ಟು 12 ಕೋಟಿ ಚಿಲ್ಲರದ ಪ್ರೀಮಿಯಂ ಕ್ಲೇಮ್ಸ್ ರೈತರಿಗೆ ಪರಿಹಾರ ರೈತರ ಅಕೌಂಟ್ಗೆ ಜಮಾ ಆಗ್ತಾ ಇದೆ. ಈಗ ನಿಮ್ಮ ಹತ್ರ ಲಿಸ್ಟ್ ಇರುತ್ತೆ, ಯಾರ್ಯಾರ್ದು ಬೆಳೆ ವಿಮೆ ಬಂದಿದೆ ಅಂತಕ್ಕಂಥ ಲಿಸ್ಟು ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗತ್ತೆ ಇರುತ್ತೆ. ಆದರೆ ಅದರಲ್ಲಿ ಆ ಲಿಸ್ಟಲ್ಲಿ ಇದ್ದಂಥ ಎಲ್ಲಾ ರೈತರು, ಕೆಲವೊಂದಿಷ್ಟು ರೈತರಿಗೆ ಬಂದಿರುತ್ತೆ, ಕೆಲವೊಂದಿಷ್ಟು ರೈತರಿಗೆ ಜಮೆ ಆಗಿರೋಂಗಿಲ್ಲ. ಹೌದು, ಅವಾಗ ಬಂದು ಕೇಳ್ತಾರೆ ರೈತರು ಜಮೆ ಆಗಿಲ್ಲ ನಮಗೆ ಬಂದಿಲ್ಲ ಅಂತಕ್ಕಂಥದ್ದು. ಯಾವಾಗ ಯಾವ ರೀತಿ ಈ ಒಂದು ನ್ಯೂನ್ಯತೆಯನ್ನು ಸರಿಪಡಿಸಲಿಕ್ಕೆ ನಿಮ್ಮ ಇಲಾಖೆ ಪ್ರಯತ್ನ ಮಾಡ್ತದೆ? ಮೊದಲೇದಾಗಿ ಈ ಬೆಳೆ ಪರಿಹಾರವನ್ನು ನೀಡಲಿಕ್ಕೆ ಗೌರ್ಮೆಂಟಿಂದೇ ನಮಗೆ ಮಾಹಿತಿ ಬರುತ್ತೆ. ಅದರಲ್ಲಿ ಮುಖ್ಯ ಬೆಳೆಗಳು ಯಾವ ಬೆಳೆ ಎಷ್ಟು ಇಳುವರಿ ಬರಬೇಕಾಗಿತ್ತು, ಎಷ್ಟು ಬಂದಿದೆ, ಮತ್ತೆ ಶಾರ್ಟ್ ಫಾಲ್ ಎಷ್ಟು ಅನ್ನೋದು ಒಂದು ಮಾಹಿತಿ ಇರುತ್ತೆ. ಅದನ್ನ ನಾವು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತೆ ಮಾನವೀಯ ಎಡಿಎ ಕಚೇರಿಗಳಲ್ಲಿ ಡಿಸ್ಪ್ಲೇ ಮಾಡಿದ್ವಿ, ಅಂದ್ರೆ ನಿಯತ ಹಾಕಿದ್ವಿ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ. ಅಂದ್ರೆ ಯಾವ ಪಂಚಾಯತಿಯಲ್ಲಿ ಯಾವ ಬೆಳೆಗೆ ಪರಿಹಾರ ಬಂದಿದೆ ಅನ್ನೋದು ಮಾಹಿತಿ ಇದೆ. ಅದ ನಂತರ ನಮಗೆ ವಿಲೇಜ್ ವೈಸು, ಆರ್ ಎಸ್ ಕೆ ವೈಸು, ನಮಗೆ ಯಾವ್ಯಾವ ರೈತಿಗೆ ಯಾವ ಬೆಳೆಗೆ ಪರಿಹಾರ ಬಂದಿದೆ ಅನ್ನೋದು ಲಿಸ್ಟ್ ಇದೆ. ಲಿಸ್ಟ್ ಇರುತ್ತೆ, ಅದನ್ನು ಸಹಿತ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಕಂಪ್ಯೂಟರ್ಗೆ ಇಳಿದು ಮಾಡಿದೀವಿ. ಮತ್ತೆ ಹೋಗಿ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳನ್ನು ಭೇಟಿ ಮಾಡಿದ್ರೆ ಅವರಿಗೆ ಮಾಹಿತಿ ಎಷ್ಟು ಬಂದಿದೆ ಅನ್ನೋ ಮಾಹಿತಿ ಕೊಡ್ತಾರೆ. ಅದೇ ಬಂದಿರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಬ್ಯಾಂಕಿಗೆ ಜಮೆ ಆಗಿರಂಗಿಲ್ಲ. ಕಾರಣ ಏನಿರ್ಬೋದು, ಬ್ಯಾಂಕಿಗೆ ಯಾಕೆ ಜಮೆ ಆಗಿಲ್ಲ ಅಂತಕ್ಕಂಥದ್ದು? ಸರ್, ಈಗ ನಮ್ಮ ರೈತರಿಗೆ ವಿಮೆ ಕಟ್ಟಿರ್ತಾರೆ, ಅದು ಬೆಳೆ ಕಟಾವು ಡಿಕ್ಲೇರ್ ಆಗಿರುತ್ತೆ, ಕ್ಲೇಮು ಬಂದಿರುತ್ತೆ, ಅವ್ರಿಗೆ ಮೆಸೇಜ್ ಬಂದಿರುತ್ತೆ, ಬಟ್ ಅವ್ರ ಅಕೌಂಟಿಗೆ ಜಮಾ ಆಗಿರಲ್ಲ ಅನ್ನೋದು ಪ್ರಶ್ನೆ. ಅಂತ ಹೊತ್ತಿನಲ್ಲಿ ಆ ಸಂಬಂಧಿಸಿದ ರೈತನ ಒಂದು ಖಾತೆ ಇರುತ್ತಲ್ಲ, ಅದು ಚಲಾವಣೆಯಲ್ಲಿ ಇರದೇ ಇರಬಹುದು. ಒಂದು. ಎರಡನೇದು, ಆ ಚಲಾವಣೆ ಅಕೌಂಟ್, ಆ ಖಾತೆ ಆಧಾರ್ ಸೀಡಿಂಗ್ ಆಗದೇ ಇರಬಹುದು. ಆಧಾರ್ ಒಂದು ಲಿಂಕ್ ಲಿಂಕ್ ಆಗಿರ್ಲಿಕ್ಕಿಲ್ಲ. ಆ ಒಂದು ಲಿಂಕ್ ಮಾಡಬಹುದು, ಲಿಂಕ್ ಮಾಡಿದ್ರೆ ಇದಾಗುತ್ತೆ. ಅದನ್ನ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ರೈತರು ಭೇಟಿ ಆದಾಗ ಈ ಮಾಹಿತಿ ಕೊಟ್ಟು ಏನ್ ಮಾಡಬೇಕು ಅದನ್ನ ಪರಿಹಾರ ಸೂಚಿಸಲಿಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ವಿ. ಅಂದ್ರೆ ಈ ವರ್ಷ 2022-23 ಸಾಲಿನ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ನೋಂದಾವಣೆಯ ಕೊನೆ ದಿನಾಂಕ ನೀವು ಹೇಳಿದಂಗೆ ಭತ್ತಕ್ಕೆ 16/8/2022 ಇದೆ, ಇತರ ಬೆಳೆಗಳಿಗೆ 31/7/2022. ಈ ದಿನಾಂಕದ ಒಳಗಾಗಿ ಆಯಾ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯನ್ನು ಕೊಟ್ಟು ರೈತ ಸಂಪರ್ಕ ಕೇಂದ್ರದಲ್ಲಿ ನೋಂದಾವಣೆಯನ್ನು ಮಾಡ್ಕೋಬಹುದಾ? ಇಲ್ಲ, ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಗುತ್ತೆ. ಈ ನೋಂದಾವಣಿ ಮಾಡಿಕೊಳ್ಳೋದು ಸಂಬಂಧಿಸಿದ ಬ್ಯಾಂಕ್ಗಳಲ್ಲಿ ಇರುತ್ತೆ, ಮತ್ತು ಈ ಕಂಪ್ಯೂಟರ್ ಸೆಂಟರ್ಸ್, ಜನಸ್ನೇಹಿ ಕೇಂದ್ರಗಳು, ಸಹಾಯ ಕೇಂದ್ರಗಳು ಇದಾವಲ್ಲ, ಅಲ್ಲಿ ರೈತರು ನೋಂದಾವಣಿ ಮಾಡ್ಕೋಬಹುದು. ಏನೇನು ಅಲ್ಲಿ ನೋಂದಾವಣಿ ಮಾಡ್ಕೋಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಗಳನ್ನ ತಗೊಂಡು ಹೋಗಿ ನೋಂದಾವಣಿ ಮಾಡ್ಕೋಬೇಕಾಗತ್ತೆ ರೈತರು ಬೆಳೆ ವಿಮೆಗೆ? ರೈತರು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ನೋಂದಾವಣಿ ಮಾಡ್ಕೋಬಹುದು, ಮತ್ತೆ ಬ್ಯಾಂಕ್ಗಳಲ್ಲಿ ನೋಂದಾವಣಿ ಮಾಡ್ಕೋಬಹುದು. ಆ ರೈತರು ತಾವು ನೋಂದಾವಣಿ ಮಾಡಲಿಕ್ಕೆ ಅವರು ಭೂಮಿ ಹೊಂದಿರಲಿಕ್ಕೆ ಪಾಣಿ ತಗೊಂಡು ಹೋಗ್ಬೇಕು. ಆಮೇಲೆ ಅವ್ರ ಖಾತೆ ಆಧಾರ್ ಸಂಖ್ಯೆ ಒಯ್ಯಬೇಕು, ಆಧಾರ್ ಸಂಖ್ಯೆ ಮತ್ತೆ ಬ್ಯಾಂಕ್ ಪಾಸ್ಬುಕ್, ಮೂರು ಡಾಕ್ಯುಮೆಂಟ್ ಇದ್ರೆ ಸಾಕು. ಅವರಿಗೆ ಜಮೀನು ಇರಲಿಕ್ಕೆ ಇದೆ ಅನ್ಲಿಕ್ಕೆ ಒಂದು ಪಾಣಿ, ಆಧಾರ್ ಸಂಖ್ಯೆ, ಆಧಾರ್ ಜೆರಾಕ್ಸ್ ಅಥವಾ ಸಂಖ್ಯೆ, ಮತ್ತು ಇದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಇಷ್ಟು ಕೊಟ್ರೆ ಅವರು ಸಾಮಾನ್ಯ ಸೇವಾ ಕೇಂದ್ರ ಇರುತ್ತಲ್ಲ ಅಲ್ಲಿ ಅಥವಾ ರೈತ ಇದು ಬ್ಯಾಂಕ್ಗಳಲ್ಲಿ ನೋಂದಣಿ ಮಾಡ್ಕೊಳ್ತಾರೆ. ತಮ್ಮ ಮಾನ್ವಿ ತಾಲೂಕಿನಲ್ಲಿ ರೈತರು ಯಾರನ್ನ ಸಂಪರ್ಕ ಮಾಡಬೇಕು ಬೆಳೆ ವಿಮೆಗಾಗಿ? ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಏನಾದರೂ ತಾಲೂಕಾ ಮಟ್ಟದಲ್ಲಿ ಸಂಯೋಜಕರು ಅಥವಾ ಏನೇನು ಯಾರನ್ನ ಸಂಪರ್ಕ ಮಾಡಲಿಕ್ಕೆ ಏನು ವ್ಯವಸ್ಥೆ ಇದೆಯಾ? ಮೊದಲೇದಾಗಿ ಮಾನ್ವಿ ಮತ್ತು ಸಿರ್ವಾರ ತಾಲೂಕುಗಳಲ್ಲಿ 9 ರೈತ ಸಂಪರ್ಕ ಕೇಂದ್ರ ಇದಾವೆ, ಮಸ್ಕಿ ತಾಲೂಕು 2 ಹೋಬಳಿಗಳು. ಅಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಿದ್ದಾರೆ, ಸಹಾಯಕ ಕೃಷಿ ಅಧಿಕಾರಿಗಳಿದ್ದಾರೆ. ಅದೂ ಅಲ್ಲದೆ ಈ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ತಾಲೂಕಿಗೆ ಕಂಪನಿ ಇರೋದು ಫ್ಯೂಚರ್ ಜನರಲ್ ಇನ್ಸೂರೆನ್ಸ್ ಲಿಮಿಟೆಡ್ ಅಂತೇಳಿ, ಫ್ಯೂಚರ್ ಜನರಲ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತೇಳಿ. ಆ ಕಂಪನಿಯ ಪ್ರತಿನಿಧಿಗಳು ಇಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ, ಅಂದ್ರೆ ಎಡಿಎ ಕಚೇರಿಯಲ್ಲಿ ಇರಬೇಕಂತ ಇರುತ್ತೆ ಅವರಿಗೆ. ಅವ್ರನ್ನ ಸಹಿತ ಅವರು ಸಂಪರ್ಕ ಮಾಡಬಹುದು. ಈ ಮಾನ್ವಿ ತಾಲೂಕಿಗೆ ಸಂಬಂಧಪಟ್ಟಂತೆ ಚಂದ್ರಶೇಖರ್ ಅಂತೇಳಿ ತಾಲೂಕು ಸಂಯೋಜಕರಿದ್ದಾರೆ, ಅವ್ರನ್ನ ಸಂಪರ್ಕ ಮಾಡಬಹುದು. ಸಿರ್ವಾರ ತಾಲೂಕಿಗೆ ಸಂಬಂಧಪಟ್ಟಂತೆ ಮಾಲಿಂಗಯ್ಯ ಪೂಜಾರಿ ಅಂತ ಹೇಳಿದ್ದಾರೆ, ಅವ್ರನ್ನ ರೈತರು ಸಂಪರ್ಕ ಮಾಡಬಹುದು. ಏನಾದರೂ ಫೋನ್ ಸಂಖ್ಯೆಗಳು ಇರ್ತಾವ? ಈ ಮಾನ್ವಿ ತಾಲೂಕಿನ ತಾಲೂಕು ಸಂಯೋಜಕರು ಏನಿದ್ದಾರೆ ಚಂದ್ರಶೇಖರ್ ಅಂತೇಳಿ, ಅವರ ಒಂದು ಸಂಪರ್ಕ ನಂಬರ್ ಏನಿದೆ ಮೊಬೈಲ್ ಸಂಖ್ಯೆ 9611-6823-56 ಇದೆ. ಚಂದ್ರಶೇಖರ್ ಅವರು ಮಾನ್ವಿ ತಾಲೂಕಿನ ಸಂಯೋಜಕರು. ಫಸಲ್ ಬಿಮಾಗೆ ಸಂಬಂಧಪಟ್ಟಂತೆ ರೈತರು ನೇರವಾಗಿ ಕರೆಯನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಇವರ ಮೊಬೈಲ್ ಸಂಖ್ಯೆ 9611-6823-56. ಮತ್ತೆ ಮಾನ್ವಿ ಸಿರವಾರ ತಾಲೂಕಿಗೆ ಸಂಬಂಧಪಟ್ಟಂತೆ ಮಾಲಿಂಗಯ್ಯ ಪೂಜಾರಿ ಅಂತಿದ್ದಾರೆ, ಇವ್ರನ್ನ ರೈತರು ಸಂಪರ್ಕ ಮಾಡಿ ಅವರು ಮಾಹಿತಿಯನ್ನು ಪಡ್ಕೋಬೋದು ಮತ್ತು ಕ್ಲಾರಿಫಿಕೇಶನ್ ತೊಗೊಳ್ಬೋದು. ಅವರ ಒಂದು ಸಂಪರ್ಕ ಸಂಖ್ಯೆ ಅಂದರೆ 7760545692. ಓ, ಅಂದರೆ ಮಾಲಿಂಗ್ ಇದು ಶಿರ್ವಾರ ತಾಲೂಕಿಗೆ ಸಂಬಂಧಪಟ್ಟಂಗೆ ಮಾಲಿಂಗ್ ಪೂಜಾರಿ ಅವರು ಇವ್ರನ್ನ ಸಂಪರ್ಕ ಮಾಡ್ಬೋದು. ಇವರ ಫೋನ್ ಸಂಖ್ಯೆ 7760545692. ಹಾಂ, ಅಂದರೆ ನೇರವಾಗಿ ಸಂಪರ್ಕ ಮಾಡಿ ನಾವು ಯಾರ್ಯಾರನ್ನು ಸಂಪರ್ಕ ಮಾಡಬೇಕು ಅನ್ನೋದನ್ನು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಈ ಪ್ಯಾಂಪ್ಲೆಟ್ ಅಂದರೆ ಹಸ್ತಪ್ರತಿಗಳ ಮುಖಾಂತರ ಡಿಸ್ಪ್ಲೇ ಮಾಡಿರ್ತೀವಿ. ಆ ನಂಬರ್ನ ಪಡ್ಕೊಂಡು ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ರೈತರು. ಒಳ್ಳೆಯದು ಹುಸೇನ್ ಸಾಹೇಬ್ ಅವರು ಇದುವರೆಗೆ ಒಳ್ಳೆಯ ಒಂದು ಸಮಾಚಾರವನ್ನು ಕೊಟ್ಟರು ರೈತರಿಗೆ. 2021-22 ಸಾಲಿನ ಮುಂಗಾರು ಹಂಗಾಮಿನ ಫಸಲ್ ಬಿಮಾ ಕಂತು ಈಗಾಗಲೇ ರೈತರ ಖಾತೆಗೆ ಜಮಾ ಆಗ್ತದೆ ಅಂತಕ್ಕಂಥ ವಿಚಾರ ಒಳ್ಳೆಯ ಸುದ್ದಿ. ಇದೇ ರೀತಿ ಮುಂದಿನ ಹಂಗಾಮದಲ್ಲಿ ಏನೇ ಕಾದಿದೆಯೋ ಗೊತ್ತಿಲ್ಲ ನಮಗೆ. ಮುಂದಿನ ಈ ಒಂದು ಹಂಗಾಮಿನಲ್ಲಿ ಬೆಳೆ ಬರ್ಬೋದು, ಬರದೇ ಇರ್ಬೋದು. ಆದ್ದರಿಂದ ರೈತ ಬಾಂಧವರು ಹಿಂದು ಮುಂದೆ ನೋಡಲಾರದೆ ಖಂಡಿತವಾಗಿ ಎಲ್ಲ ರೈತರು, ಮಾನ್ವಿ ತಾಲೂಕು ಇರ್ಬೋದು, ರಾಯಚೂರು ತಾಲೂಕು ಇರ್ಬೋದು, ನಮ್ಮ ರಾಯಚೂರು ಜಿಲ್ಲೆಯ ರೈತರು ಈ ಬೆಳೆ ವಿಮೆಗೆ ನೋಂದಾವಣೆಯನ್ನು ಮಾಡಿಸಿ ಕೊನೆಯ ದಿನಾಂಕದೊಳಗಾಗಿ ಕಂತನ್ನು ಕಟ್ಟಿ, ಅಂದರೆ ವಿಮೆಯ ಕಂತನ್ನು ಕಟ್ಟಿ ನೋಂದಾವಣೆಯನ್ನು ಮಾಡಿಸ್ಕೊಳ್ಳಿ ಅಂತ ಹೇಳೋಣ. ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ರೈತರು ತಮ್ಮ ಬೆಳೆಗಳಿಗೆ ಅವುಗಳ ಸಂಬಂಧ ಅವುಗಳಿಗೆ ನಷ್ಟವಾದಾಗ ಇದೊಂದು ಸುರಕ್ಷಿತ ಇರುತ್ತೆ. ದಯಮಾಡಿ ಎಲ್ಲ ರೈತ ಬಾಂಧವರು ತಮ್ಮ ಬೆಳೆಗಳನ್ನು ಬೆಳೆ ವಿಮೆಗೆ ಒಳಪಡಿಸಬೇಕಂದು ಹೇಳುತ್ತಾ ಇಲ್ಲಿವರೆಗೆ ನಮಗೆ ತಮ್ಮಿಂದ ಮಾತಾಡಿಸಲಿಕ್ಕೆ ರೈತರಿಗೆ ಮಾಹಿತಿ ನೀಡಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬ್ಯಾಂಕಿನ ಒಂದು ವಿಷಯಕ್ಕೆ ಬಂದಾಗ ರೈತ ಬಾಂಧವರು ಬ್ಯಾಂಕಲ್ಲಿ ತಮ್ಮ ನೋಂದಾವಣೆಯನ್ನು ಬೆಳೆ ವಿಮೆಯನ್ನು ಕಟ್ಟಬೇಕಾದ್ರೆ ಬ್ಯಾಂಕಿಗೆ ಏನೇನು ದಾಖಲಾತಿಗಳನ್ನ ಕೊಡಬೇಕು? ಅಥವಾ ಎಲ್ಲ ಒಂದು ಖಾಸಗಿ ಬ್ಯಾಂಕ್ಗಳು ಬರ್ತವೆ, ಗ್ರಾಮೀಣ ಬ್ಯಾಂಕ್ಗಳು ಇರ್ತವೆ, ಬೇರೆ ಬೇರೆ ಬ್ಯಾಂಕ್ಗಳು ಬರ್ತವೆ ಹಳ್ಳಿ ಮಟ್ಟದಲ್ಲಿ, ಆ ಎಲ್ಲ ಬ್ಯಾಂಕ್ಗಳಲ್ಲಿ ರೈತರು ಬೆಳೆ ವಿಮೆಯನ್ನು ಕಟ್ಟಿ ನೋಂದಾವಣೆಯನ್ನು ಮಾಡ್ಕೋಬಹುದು ಅಂತೀರಾ? ಹೇಗೆ ಮಾಡ್ಬೋದು? ಎಲ್ಲ ಬ್ಯಾಂಕ್ಗಳಿಗೆ ಮಾಡ್ಬೋದು. ಆಮೇಲೆ ಹೋಗುವಾಗ ಏನ್ ಮಾಡಬೇಕು, ಅವ್ರ ಅಪ್ಲಿಕೇಶನ್ ಒಂದು ತಗೋಬೇಕು. ಅಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಅಂತಿದೆ, ಅಲ್ಲಿ ಅಪ್ಲಿಕೇಶನ್ ತಗೊಂಡು ಅರ್ಜಿ ನಮೂನೆ ಅದ್ರ ಜೊತೆಗೆ ಪಾಣಿ ಪಾಣಿ ಆಮೇಲೆ ಬ್ಯಾಂಕ್ ನಲ್ಲಿ ಅಕೌಂಟ್ ಇರ್ತಲ್ಲ ಅದು ಫಸ್ಟ್ ಪೇಜ್ ಜೆರಾಕ್ಸ್, ಪಾಸ್ಬುಕ್ ಜೆರಾಕ್ಸ್, ಆಧಾರ್ ಕಾರ್ಡ್ ಜೆರಾಕ್ಸ್, ಇಷ್ಟೆಲ್ಲ ದಾಖಲಾತಿಗಳು ಬೇಕು. ಆಮೇಲೆ ಇದು ಬೆಳೆ ದೃಢೀಕರಣ ಪತ್ರ ಜೊತೆಗೆ ಅಂಟಿಸ್ಬೇಕು. ಈಗ ತಾವು ಬ್ಯಾಂಕ್ ಅಧಿಕಾರಿಗಳಾಗಿ ರೈತರಿಗೆ ಯಾವ ರೀತಿ ಒಂದು ಬೆಳೆ ವಿಮೆಯನ್ನ ಮಾಡಿಸುವಾಗ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕಂತೀರಿ? ಬಹಳಷ್ಟು ಮಂದಿ ಮೂರ್ನಾಲ್ಕು ಕಡೆ ಬ್ಯಾಂಕ್ ಅಲ್ಲಿ ಅಕೌಂಟ್ಗಳು ಇರ್ತವೆ, ಅದು ಎಲ್ಲೋ ಮಾಡಿಸ್ತಾರೆ, ಇನ್ನೊಂದು ಬ್ಯಾಂಕಲ್ಲಿ ದುಡ್ಡು ಬಂದಿಲ್ಲ ಅಂತಿರ್ತಾರೆ, ಸಾಕಷ್ಟು ಹೋದ ವರ್ಷ ಎಲ್ಲ ಬಹಳಷ್ಟು ತೊಂದರೆ ಆಗಿದ್ದಾವೆ. ಇಲ್ಲಿ ಏನು ಸಲಹೆಯನ್ನು ಕೊಡ್ತೀರಿ ರೈತರಿಗೆ? ರೈತರದು ಮೂರ್ನಾಲ್ಕು ಬ್ಯಾಂಕಲ್ಲಿ ಅಕೌಂಟ್ ಇರ್ತವೆ. ಈಗ ರೈತರಿಗೆ ತಿಳಿಸ್ಬೇಕೇನೆಂದ್ರೆ ಅವ್ರದ್ದು ಯಾವ ಬ್ಯಾಂಕ್ ಅಕೌಂಟ್ನಲ್ಲಿ ಆಧಾರ್ ಲಿಂಕ್ ಇದೆ, ಅಪ್ಲಿಕೇಶನ್ ಆ ಅಕೌಂಟ್ ನಂಬರ್ ಬರೆದ್ರೆ ಚೆನ್ನಾಗಿರ್ತೈತೆ, ಆ ಅಕೌಂಟ್ಗೆ ಅಮೌಂಟ್ ಬರ್ತೈತೆ. ಈಗ ಮೂರ್ನಾಲ್ಕು ಬ್ಯಾಂಕಲ್ಲಿ ಇರ್ತವೆ, ಮೂರ್ನಾಲ್ಕು ಬ್ಯಾಂಕಲ್ಲಿ ಆಧಾರ್ ಲಿಂಕ್ ಇದ್ದು ಅಂದ್ರೆ? ಇಲ್ಲ, ಲೇಟೆಸ್ಟ್ ಯಾವುದು ಲಿಂಕ್ ಮಾಡಿರ್ತಲ್ಲ ಆ ಅಕೌಂಟಿಗೆ ಬರ್ತೈತೆ ಅಮೌಂಟ್. ಲೇಟೆಸ್ಟ್ ಲಿಂಕ್ ಆದಂತ ಬ್ಯಾಂಕಿಗೆ ಅಲ್ಲೇ ಮಾಡಿಸ್ಬೇಕು. ಹೌದು ಸರ್. ತಾವು ರೈತರಿಗೆ ಏನು ವಿಶೇಷವಾದಂತಹ ಸೂಚನೆಗಳನ್ನು ಕೊಡ್ತೀರಾ? ಬೆಳೆ ವಿಮೆ ಮಾಡಿಸೋರು ಬ್ಯಾಂಕ್ ಬಗ್ಗೆ ಸಾಕಷ್ಟು ತೊಂದರೆಗಳು ಆಗ್ತಿರ್ತಾವೆ, ಬ್ಯಾಂಕ್ ಅಲ್ಲಿ ಎಡವಟ್ಟುಗಳು ಅಂದ್ರೆ ಇವರು ಎಲ್ಲೋ ಲಿಂಕ್ ಆಗಿರಂಗಿಲ್ಲ, ಆಧಾರ್ ತಾವು ಹೇಳ್ತಾ ಇದ್ರಿ. ಈಗ ರೈತರು ದಯಮಾಡಿ ತಾವೆಲ್ಲಿ ಕ್ರಾಪ್ ಇನ್ಶೂರೆನ್ಸ್ ಯಾವ ಬ್ಯಾಂಕ್ ನಲ್ಲಿ ಮಾಡ್ತಾರಾ ಆ ಬ್ಯಾಂಕಿಗೆ ಹೋಗಿ ಆಧಾರ್ ಲಿಂಕ್ ಮಾಡಿಸ್ಬೇಕು ಫಸ್ಟ್. ಆಮೇಲೆ ಈಗ ಅಪ್ಲಿಕೇಶನ್ ಕೊಡುವಾಗ ಪಾಣಿ ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಅವೆಲ್ಲ ಕೊಡುವತ್ತಿನ ಸರಿಯಾಗಿ ಮೊಬೈಲ್ ನಂಬರ್ ಕೂಡ ಹಾಕ್ಬೇಕು, ಏನಾದರೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಆಮೇಲೆ ಈಗ 31st ಲಾಸ್ಟ್ ಡೇಟ್ ಇದ್ದಾಗ ಅವಾಗ ಎಲ್ಲರೂ ಅವತ್ತೇ ಕೊಟ್ಟರೆ ಚೆನ್ನಾಗಿರಂಗಿಲ್ಲ, ಬ್ಯಾಂಕ್ನವ್ರು ಕೂಡ ತೊಂದರೆ. ಈಗ ರಶ್ ಆದಾಗ ಎಲ್ಲರಿಗೆ ತೊಂದರೆ ಆಗುತ್ತೆ, ಆ ತೊಂದರೆ ಆಗ್ಬೇಕಾದ್ರೆ ಈಗಲಿಂದ ಸ್ಟಾರ್ಟ್ ಮಾಡ್ಬೇಕು ಅವರು. ಟೈಮ್ ಇದೆ ಅಂತೇಳಿ ಕುಂದರಬಾರ್ದು, ಬೆಳೆ ವಿಮೆ ಮನ್ನಾ ಮಾಡಿಸುವಂತ ರೈತ ಬಂದ. ಈ ವರ್ಷ ಹೊಸದಾಗಿ ಆಪ್ಟ್ಔಟ್ ಸ್ಕೀಮ್ ಅಂತ ಮಾಡಿದ್ದಾರೆ ಗವರ್ಮೆಂಟ್ ಸರ್ಕಾರದವರು. ಆಪ್ಟ್ಔಟ್ ಅಂದ್ರೆ ಈಗ ಪ್ರತಿ ವರ್ಷ ಲೋನ್ ತಗೋತಾ ಇರ್ತಾರೆ ರೈತ, ಬೆಳೆ ಸಾಲ ತಗೋತಾರ, ಅವ್ರು ಪ್ರತಿ ವರ್ಷ ಇನ್ಸೂರೆನ್ಸ್ ಕಟ್ತಾ ಇರ್ತಾರ. ಅವ್ರಿಗೆ ಒಬ್ಬೊಬ್ಬರಿಗೆ ತಲೆಯಲ್ಲಿ ಇರ್ತಾವ ನಮ್ಗೆ ಸರಿಯಾಗಿ ನೀರ್ ಬರ್ತಾವ, ಇಲ್ಲಿ ಇನ್ಸೂರೆನ್ಸ್ ಕ್ಲೇಮ್ ಬರಂಗಿಲ್ಲ ಯಾಕೆ ಕಟ್ಟಬೇಕಂತಾರ. ಅಂತ ರೈತರು ಆಪ್ಟ್ಔಟ್ ಅಂತ ಮಾಡ್ಬೇಕು ಅಂದ್ರೆ ಆಪ್ಷನ್ ಇದೆ, ಇಲ್ಲಿ ಆಪ್ಷನ್ ಇದೆ ಅಂದ್ರೆ ಬೇಡ ಇನ್ಸೂರೆನ್ಸ್ ಅಂದ್ರೆ ಬೇಡ್ರಿ, ನಮ್ದು ಕಟ್ ಮಾಡ್ಕೋಬೇಡ್ರಿ ಕಂತು, ಬೆಳೆ ಅರ್ಜಿ ಕೊಟ್ರೆ ಕಟ್ ಮಾಡ್ಕೊಳ್ಳಲ್ಲ ಮಾಡಂಗಿಲ್ಲ ಅಂದ್ರೆ ಅವ್ರ ಸಾಲದಲ್ಲಿ ರೈತರು ಅರ್ಜಿಯನ್ನ ಕೊಡ್ಬೇಕು ಬೇಡ ಅಂತಂದ್ರೆ, ನಮ್ಗೆ ಬೇಡ ಇಷ್ಟ ಇಲ್ಲ ನಮ್ಗೆ ಬೆಳೆ ವಿಮೇಲೆ ಭಾಗವಹಿಸಂಗಿಲ್ಲ ಅಂತೇಳಿ ಒಂದು ಅರ್ಜಿ ಕೊಟ್ಟರೆ ಬ್ಯಾಂಕಿಗೆ ಅವ್ರದ್ದು ಕಂತನ್ನ ಕಟ್ ಮಾಡ್ಕೊಳ್ಳಿಲ್ಲ. ಅದು ಕೂಡ ಕಟ್ ಆಫ್ ಡೇಟ್ 7 ದಿವಸ ಒಳಗಡೆ ಕೊಡ್ಬೇಕು, 7 ದಿವಸ ಒಳಗಡೆ ಕೊಡ್ಬೇಕು ಅಂದ್ರೆ ಕೊನೆ ದಿನಾಂಕದ 7 ದಿವಸ ಒಳಗಡೆ. ರೈತ ಬಾಂಧವರೇ, ಇದುವರೆಗೆ ಕೇಳಿದ್ರಲ್ಲ ಕೃಷಿ ಇಲಾಖೆ ಮತ್ತು ಸಂಖ್ಯಾ ಇಲಾಖೆ ಹಾಗೇನೆ ಬ್ಯಾಂಕಿನವರ ಪಾತ್ರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನುಷ್ಠಾನದಲ್ಲಿ ಯಾವ ರೀತಿ ಇರುತ್ತೆ ಅಂತಕ್ಕಂಥ ವಿಚಾರವನ್ನು ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ. 2022-23 ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅನುಷ್ಠಾನಕ್ಕಾಗಿ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಕೊನೆ ದಿನಾಂಕವನ್ನು ಸಹ ನಿಗದಿಯಾಗಿದ್ದಾವೆ. ಈಗ ಇನ್ನೊಮ್ಮೆ ರೈತರಿಗೆ ಕೊನೆ ದಿನಾಂಕ ಹೇಳುವುದಾದರೆ 16-8-2022 ಮುಖ್ಯವಾದಂಥ ಹೋಬಳಿ ಮಟ್ಟದ ಬೆಳೆಗಳಿಗೆ, ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆಗಳಿಗೆ 16-8-2022 ಇದೆ. ಅದೇ ರೀತಿ ಹೋಬಳಿ ಮಟ್ಟದ ಇತರ ಬೆಳೆಗಳಿಗೆ 31-7-2022 ಕೊನೆ ದಿನಾಂಕ ಇರೋದ್ರಿಂದ ಆ ದಿನಾಂಕದ ಒಳಗಾಗಿ ಎಲ್ಲ ರೈತ ಬಾಂಧವರು ಆಯಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನಾಗಲಿ, ಬ್ಯಾಂಕನ್ನಾಗಲಿ, ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಸ್ ಗ್ರಾಹಕ ಸೇವಾ ಕೇಂದ್ರಗಳಂತಿದ್ದಾವೆ, ಅಲ್ಲಿ ಸಹ ನೋಂದಾವಣೆಯನ್ನು ಮಾಡ್ತಾರೆ. ರೈತರು ಅಲ್ಲಿ ಹೋಗಿ ಅರ್ಜಿಯನ್ನು ಕೊಟ್ಟು ಬೆಳೆ ವಿಮೆಯನ್ನು ನೋಂದಾವಣೆಯನ್ನು ಮಾಡಿಕೊಂಡು ಈ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಭಾಗವಹಿಸಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ರೈತ ಬಂಧುಗಳೇ, ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈ ವಿಷಯ ಕುರಿತು ಮಾತುಕತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದವರು ಮಾನ್ವಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಬಿ ಹುಸೇನ್ ಸಾಹೇಬ್ ಮತ್ತು ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕರಾದ ಬಾಬು ಬಳಗನೂರ್ ಹಾಗೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ತಿಪ್ಪಣ್ಣ ನಾಯಕ್. ರೈತ ಬಂಧುಗಳೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ. ರೈತ ಬಂಧವರೇ, ಈಗ ಪೇಟೆ ದಾಣೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಭತ್ತ ಹೊಸ ಸೋನಮಸೂರಿ ಕನಿಷ್ಠ 1,300 ರೂಪಾಯಿಗಳಿಂದ ಗರಿಷ್ಠ 1,821 ರೂಪಾಯಿಗಳು. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ದಾಣೆ. ಕಡಲೆಕಾಳು ಜವಾರಿ ಕನಿಷ್ಠ 4,370 ರೂಪಾಯಿಗಳಿಂದ ಗರಿಷ್ಠ 4,675 ರೂಪಾಯಿಗಳು. ಹರಳು ಬೀಜ 5,150 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 9,200 ರೂಪಾಯಿಗಳಿಂದ 13,400 ರೂಪಾಯಿಗಳು. ಶೇಂಗಾ ಗುಂಗುರಿ 4,597 ರೂಪಾಯಿಗಳಿಂದ 6,645 ರೂಪಾಯಿಗಳು. ಈರುಳ್ಳಿ 450 ರೂಪಾಯಿಗಳಿಂದ 800 ರೂಪಾಯಿಗಳು. ಭತ್ತ ದಪ್ಪ 1,206 ರೂಪಾಯಿಗಳು. ಭತ್ತ ರಾಜಹಂಸ 1,245 ರೂಪಾಯಿಗಳಿಂದ 1,335 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,319 ರೂಪಾಯಿಗಳಿಂದ 1,997 ರೂಪಾಯಿಗಳು. ಸೂರ್ಯಕಾಂತಿ 5,999 ರೂಪಾಯಿಗಳಿಂದ 6,405 ರೂಪಾಯಿಗಳು. ಕೆಂಪು ತೊಗರಿ ಕನಿಷ್ಠ 4,319 ರೂಪಾಯಿಗಳಿಂದ ಗರಿಷ್ಠ 6,105 ರೂಪಾಯಿಗಳು. ಹಾಗೆ ಬಿಳಿ ತೊಗರಿ 4,025 ರೂಪಾಯಿಗಳು. ರೈತ ಬಂಧವರ ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇಂದಿನ ಪೇಟೆ ದಾಣೆ. ಸಜ್ಜೆ ಕನಿಷ್ಠ 1,950 ರೂಪಾಯಿಗಳಿಂದ ಗರಿಷ್ಠ 2,400 ರೂಪಾಯಿಗಳು. ಭತ್ತ IR 64 2,010 ರೂಪಾಯಿಗಳು. ತೊಗರಿ 2,900 ರೂಪಾಯಿಗಳು. ರೈತ ಬಂಧವರೇ, ಇದುವರೆಗೆ ಮಾನ್ವಿ ರಾಯಚೂರು ಹಾಗೂ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇಂದಿನ ಪೇಟೆಯ ದಾಣಿಯನ್ನು ಕೇಳಿದ್ರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ GDDC ಓದಿದ್ದು. 3D ಪ್ರಿಂಟಿಂಗ್ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಇಂದೇ GDDC ಸೇರಿರಿ.